ಪ್ರಕಟಣೆ ಹೇಳಿದ್ದೇವೆ. ಇವತ್ತಿನ ವಿಷಯದ ಬಗ್ಗೆ ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿಜ್ಞಾನಿಗಳ ಬಗ್ಗೆ, ಅಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಳನಾಡು ಮೀನು ಸಾಕಾಣಿಕೆಯಲ್ಲಿ ಒಂದು ನವೀನ ತಾಂತ್ರಿಕತೆಗಳು ಮತ್ತು ಈಗ ನಮಗೆ ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಮೀನು ಸಾಕಾಣಿಕೆಗೆ ಯಾವ ರೀತಿ ಅವಕಾಶಗಳಿದ್ದಾವೆ ಮತ್ತು ಈ ಮೀನು ಸಾಕಾಣಿಕೆಯಲ್ಲೇ ನಾವು ಏನೆಲ್ಲ ಒಂದು ತಾಂತ್ರಿಕತೆಗಳನ್ನು ಬಳಸಬಹುದು, ಹೊಸದಾಗಿ ಏನಾದರೂ ಮಾಡೋರಿದ್ರೆ ಏನೆಲ್ಲ ಮಾಡಬೇಕಾಗುತ್ತೆ, ಏನೇನು ಒಂದು ಮೂಲ ಅವಶ್ಯಕತೆಗಳು ಬೇಕಾಗ್ತವೆ, ಇದ್ರ ಬಗ್ಗೆ ಎಲ್ಲ ಇವತ್ತು ನೀವು ಮಾಹಿತಿಯನ್ನು ಪಡಿಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ನೀಡಲಿಕ್ಕೋಸ್ಕರ ಈಗ ನಮ್ಮ ನಿಲಯದಲ್ಲಿದ್ದಾರೆ ದಾವಣಗೆರೆಯ ಐಸಿಎಆರ್ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಎನ್ ದೇವರಾಜ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ನೀವು ನಮ್ಮ ಜೊತೆಗೆ ಮಾತಾಡಬೇಕಂದ್ರೆ ನಮ್ಮ ಮೊಬೈಲ್ ಸಂಖ್ಯೆಗಳು ನಿಮ್ಗೆ ಆಗಲೇ ಗೊತ್ತಿದೆ, 9484640273 ಮತ್ತೊಂದು ಸಂಖ್ಯೆ 9141970272 ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳ್ಬೋದು. ಸರ್, ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಳನಾಡು ಮೀನು ಸಾಕಾಣಿಕೆಯಲ್ಲಿ ನವೀನ ತಾಂತ್ರಿಕತೆಗಳು ಹಾಗೂ ಅವಕಾಶಗಳಂತ ನಾವು ಇವತ್ತು ಕೊಟ್ಟಿದ್ದೇವೆ. ಈಗ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ನಾವು ಗಮನಿಸಬಹುದಾದ್ರೆ ಸ್ವಲ್ಪ ಮೀನು ಸಾಕಾಣಿಕೆ ಅಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲ, ಅಂದ್ರೆ ನಮ್ಮ ರೈತರು ಕೆಲವರೇ ಭಾಗವಹಿಸಿ ಅಂದ್ರೆ ಕೆಲವು ಮಾಡ್ತಿದ್ದಾರೆ, ಅದು ಸ್ವಲ್ಪ ಪ್ರಮಾಣದಲ್ಲಿ. ಇಲ್ಲಿ ಆ ಒಂದು ಕೃಷಿ ಅಂದ್ರೆ ಮೀನು ಕೃಷಿಗೆ ತೊಡಗಿಸ್ಕೋಬೇಕಾದ್ರೆ ಏನೆಲ್ಲ ಒಂದು ಮೂಲ ಅವಶ್ಯಕತೆಗಳು ಬೇಕಾಗುತ್ತೆ? ಈಗ ಮೀನು ಕೃಷಿ ನಮ್ಮ ಎರಡು ಜಿಲ್ಲೆಗಳಿಗೆ ಹೊಸತೇನಲ್ಲ ಸರ್, ಆದ್ರೆ ಸ್ವಂತ ಜಮೀನುಗಳಲ್ಲಿ ಮೀನು ಕೃಷಿ ಮಾಡಿದಂತವ್ರ ಸಂಖ್ಯೆ ಕಡಿಮೆ ಇದೆ. ಆದ್ರೆ ನಮ್ಮ ಊರುಗಳ ಕೆರೆಗಳಿರ್ಬೋದು ಅಥವಾ ನಮ್ಮ ದೊಡ್ಡ ಕೆರೆಗಳು ಮತ್ತೆ ಅದಕ್ಕಿಂತ ದೊಡ್ಡದಾದಂತಹ ಜಲಾಶಯಗಳು ಕೃಷಿ ಹೊಂಡಗಳಲ್ಲಿ ಕಡೆ ಮಾಡಿದ್ದಾರೆ. ಕೃಷಿ ಹೊಂಡಗಳ ಕಡೆಯಲ್ಲಿ ಮಾಡಿದ್ದಾರೆ. ಹಾಗೇನೆ ನಮ್ಮ ಈ ಜಲಾಶಯಗಳಲ್ಲೂ ಸಹ ಮೀನು ಕೃಷಿಯನ್ನು ಮಾಡಿರೋದು ಗೊತ್ತಿರುವಂತದ್ದು ಇದೆ. ಈ ಮೀನು ಕೃಷಿಗೆ ಬೇಕಾಗಿರುವಂತ ಮುಖ್ಯ ಅವಶ್ಯಕತೆ ಏನಂತ ಹೇಳಿದ್ರೆ ನೀರಿನ ಅವಶ್ಯಕತೆ ಸರ್. ನೀರಿರ್ಬೇಕು, ನೀರು ನಿರಂತರವಾಗಿ ನಿಲ್ಲುವಂತಿರ್ಬೇಕು ಅಂತ ಒಂದು ಮೂಲಭೂತ ಅವಶ್ಯಕತೆ ಕರೆಕ್ಟ್ ಆಗಿದ್ರೆ ನಮಗೆ ದೊರಕಿದ್ರೆ ಖಂಡಿತವಾಗ್ಲೂ ಮೀನು ಕೃಷಿಯನ್ನ ಮುಂದುವರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಸರ್. ಎರಡೂ ಜಿಲ್ಲೆಗಳಲ್ಲಿ ಈಗ ನಮ್ಮ ಎರಡೂ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಈ ರೀತಿಯ ವಿಚಾರದ ಬಗ್ಗೆ ಸಾಕಷ್ಟು ಆಸಕ್ತಿ ಹೆಚ್ಚಾಗ್ತಿರೋದನ್ನ ನಾವು ಗಮನಿಸ್ತಾ ಇರುವಾಗ ಈ ತಾಂತ್ರಿಕ ಮಾಹಿತಿಯನ್ನ ರೈತರಿಗೆ ಒದಗಿಸುವಂತ ಒಂದು ಪ್ರಯತ್ನಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಮುಂದೆ ಬಂದು ಹಲವಾರು ರೀತಿಯ ತಾಂತ್ರಿಕ ಮಾಹಿತಿಯನ್ನು ಪಡೆದು ಅಲ್ಲಲ್ಲೇ ಈ ಮೀನು ಕೃಷಿ ತಂತ್ರಜ್ಞಾನಕ್ಕೆ ತೊಡಗಿದ್ದಾರೆ ಸರ್. ಇನ್ನು ಹೆಚ್ಚಿನ ರೈತರು ಇದಕ್ಕೆ ತೊಡಗಬೇಕು ಅನ್ನೋದು ನಮ್ಮ ಆಶಯ. ಈ ಕಾರ್ಯಕ್ರಮದ ಮುಖಾಂತರ ನಾವು ಅನೇಕ ಮಾಹಿತಿಗಳನ್ನು ಹಂಚಿಕೊಳ್ಳಲು ಬಯಸ್ತೇವೆ. ರೈತ ಬಾಂಧವರು ಯಾರಾದರೂ ಫೋನ್ ಮುಖಾಂತರ ಕೇಳಿದ್ರೆ ನಿರ್ದಿಷ್ಟವಾದಂತಹ ಸಂದೇಹಗಳೇನಿದ್ರೆ ಅದನ್ನ ಪರಿಹಾರವನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೋದು. ನಡುವೆ ಈಗ ಮೀನು ಕೃಷಿಗೆ ಅಗತ್ಯವಿರುವಂತಹ ತಂತ್ರಜ್ಞಾನಗಳನ್ನ ತಾಂತ್ರಿಕ ಮಾಹಿತಿಯನ್ನ ಕ್ಲುಪ್ತವಾಗಿ ಅಂದ್ರೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಲಿಕ್ಕೆ ನಾವು ಇಲ್ಲಿ ಪ್ರಯತ್ನಿಸಬಹುದು ಸರ್. ಹೌದು, ಈಗ ತಾವಾಗ್ಲೇ ಹೇಳ್ದಂಗೆ ಕೆರೆಗಳಲ್ಲಿ ಆಮೇಲೆ ದೊಡ್ಡ ದೊಡ್ಡ ಜಲಾಶಯಗಳಲ್ಲಿ ಮೀನು ಕೃಷಿ ಮಾಡ್ತಾ ಇದ್ದಾರೆ, ಸಾಕಷ್ಟು ಮೀನು ಸಾಕಾಣಿಕೆ ಆಗುತ್ತೆ, ಅದ್ರ ಬಗ್ಗೆ ನಮಗೆ ಎಲ್ಲ ಗೊತ್ತಿದೆ. ಆದರೆ ಈಗ ನಮ್ಮ ರೈತರು ಅವರೇ ವೈಯಕ್ತಿಕವಾಗಿ ಮಾಡಬೇಕಾದ್ರೆ ಮೂಲವಾಗಿ ಒಂದು ನೀರಿನ ಅವಶ್ಯಕತೆ ಇರಬೇಕು, ನೀರಿನ ಅದೊಂದು ಮೂಲವನ್ನು ನಿಗದಿಪಡಿಸ್ಕೊಂಡು ಕೈ ಹಾಕಬೇಕಾಗುತ್ತೆ. ಒಂದು ನೀರಿನ ಜೊತೆಗೆ ಮತ್ತೆ ಇನ್ನೇನು ಏನಾದರೂ ಕೃಷಿ ಹೊಂಡ ಟೈಪ್ ಮಾಡ್ಕೋಬೇಕಾ ಅಥವಾ ಬಾವಿಗಳನ್ನು ನಿದ್ರೆ ಆತರ ಏನಾದ್ರೂ ಯಾವ ರೀತಿ ಬೇಕಾಗುತ್ತೆ ಅಂತ ಹೇಳ್ತಾರೆ ಸರ್? ಕೃಷಿ ಹೊಂಡಗಳು ಸರಿಯಾಗಿ ನಮ್ಮ ಮೀನು ಕೃಷಿ ಬಳಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಕೃಷಿ ಹೊಂಡಗಳ ಮೂಲ ಆದ್ಯತೆ ಏನಂತ ಹೇಳಿದ್ರೆ ಒಂದು ಮಳೆ ನೀರನ್ನ ಕೊಯ್ಲು ಮಾಡಿ ಅದನ್ನ ಸಂಗ್ರಹಿಸಿಟ್ಕೊಂಡು ಕೃಷಿಗೆ ಬಳಸ್ಕೊಳ್ತಾ, ಕೃಷಿ ಮತ್ತು ತೋಟಗಾರಿಕೆಗೆ ಬಳಸ್ಕೊಳ್ತಾ ನಿಂತಿರುವಂತ ಸಂದರ್ಭದಲ್ಲಿ ನೀರಲ್ಲಿ ಮೀನನ್ನ ಬೆಳೆದು ಒಂದು ಹೆಚ್ಚುವರಿ ಆದಾಯಕ್ಕೋಸ್ಕರನಾದರೂ ಈ ಮೀನು ಕೃಷಿಯನ್ನ ಅವಲಂಬಿಸಬಹುದು. ಮೀನು ಏನು ಕೃಷಿ ಹೊಂಡಗಳು ಏನಂತ ಮಾಡ್ಕೊಂಡಿದ್ದೀವಿ, ಅನೇಕ ಯೋಜನೆಗಳ ಅಡಿಯಲ್ಲಿ ಸರ್ಕಾರಗಳು ಕೃಷಿ ಹೊಂಡವನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ವೈಯಕ್ತಿಕ ಆಸಕ್ತಿಯಿಂದನೂ ಸಾಕಷ್ಟು ಜನ ಕೃಷಿ ಹೊಂಡಗಳನ್ನ ಮಾಡಿಕೊಂಡು ಮೂಲಭೂತವಾಗಿ ನೀರನ್ನ ಸಂಗ್ರಹ ಮಾಡಿಟ್ಕೊಂಡು ಬೇಕಾದಂತ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಗೆ ಬೇಕಾಗುವಂತೆ ನೀರನ್ನ ಸಂಗ್ರಹ ಮಾಡಿಟ್ಕೊಂಡು ಅದನ್ನ ಕೃಷಿ ತೋಟಗಾರಿಕಾ ಅವಶ್ಯಕತೆಗಳಿಗೆ ಬಳಸ್ಕೊಡ್ತಾ ಇದ್ದಾರೆ. ಇಂಥ ಕೃಷಿ ಹೊಂಡಗಳಲ್ಲಿ ಮೀನು ಕೃಷಿಯನ್ನು ತೊಡಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹೆಚ್ಚುವರಿ ಆದಾಯದ ಒಂದು ಅವಕಾಶ ತೆರೆದುಕೊಳ್ಳುತ್ತೆ. ಹಾಗೆ ಅದನ್ನ ನಾನು ನೀರಿನ ಉತ್ಪಾದಕತೆಯನ್ನು ಹೆಚ್ಚಿಸೋದು ಅಂತ ಹೇಳ್ತೀನಿ ಸರ್. ನೀರಿನ ಉತ್ಪಾದಕತೆಯನ್ನು ಹೆಚ್ಚಿಸೋದ್ರ ಮುಖಾಂತರ ಏನಾಗುತ್ತೆ, ನೀರಿಗೆ ಮೋರ್ ಕ್ರಾಪ್ ಪರ್ ಡ್ರಾಪ್ ಅನ್ನೋ ಮಾತಿದೆ ಸರ್. ಒಂದು ಪ್ರತಿ ಹನಿಗೂ ಅದಕ್ಕೂ ಅದರದೇ ಆದಂತ ಒಂದು ಬೆಲೆ ಇದೆ. ಆ ಬೆಲೆಗೆ ನಾವು ಬೆಲೆಯನ್ನ ನಾವು ಗಳಿಸ್ಬೇಕು, ಅದನ್ನ ರಿಯಲೈಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಅದು ನಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ಈ ರೀತಿಯ ಪ್ರಯತ್ನಗಳು ಇರಬೇಕು. ಅಂದ್ರೆ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಹೈನುಗಾರಿಕೆ ಇವೆಲ್ಲವನ್ನು ಸೇರಿಸಿ ಮಾಡೋದು. ಇದಕ್ಕೆ ನಾವು ಬಹಳಷ್ಟು ಸರಿ ನಾನು ನೀವು ಮಾತಾಡಿದಾಗ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಮಾತಾಡಿದ್ವಿ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಗ ಅಂತ ಹೇಳಿದ್ರೆ ಮತ್ಸ್ಯ ಕೃಷಿ ಸರ್. ಒಂದು ಕರೆ ಇದೆ, ರೈತರು ಕರೆ ಮಾಡಿದ್ರೆ. ಓಕೆ ಸರ್. ಯಾರು? ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ಹಲೋ. ನಮಸ್ಕಾರ, ಹೇಳಿ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಈರಣ್ಣ ಅಂತ ಸರ್. ಈರಣ್ಣ ಎಲ್ಲಿಂದ? ನಾವು ತಳಿಕೆರೆ ತಾಲೂಕು ರೇಣುಕಾಪುರದಿಂದ ಸರ್. ರೇಣುಕಾಪುರದಿಂದ ಕೇಳಿ, ಪ್ರಶ್ನೆ ಕೇಳಿ ಈರಣ್ಣವ್ರೆ. ಸರ್, ಈಗ ಮೀನು ಕೃಷಿ ಮಾಡ್ತಕ್ಕಂತ ಒಂದು ರೈತರಿಗೆ ಸರ್ಕಾರದಿಂದ ಅಥವಾ ಸಾಲ ಸೌಲಭ್ಯಗಳು ಯಾವ ರೀತಿ ಇದೆ ಅಂತಕ್ಕಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ಬೇಕಂತ ನಮ್ಮ ದೇವರ ಸರ್ ಕೇಳ್ತಾ ಇದ್ದೀನಿ. ನಮಸ್ಕಾರ ಈರಣ್ಣವ್ರೆ. ಈಗ ಮೀನು ಕೃಷಿಗೆ ಸರ್ಕಾರದ ವತಿಯಿಂದ ಅನೇಕ ಯೋಜನೆಗಳಿದೆ. ಇವಾಗ ಹೊಸದಾಗಿ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಅಂತಾನು ಬಂದಿದೆ. ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿ ವೈಸ್ ಎಸ್ಸಿ ST ಮತ್ತೆ ಜನರಲ್ ಮೆರಿಟ್ ಹೀಗೆ ಹಲವಾರು ರೀತಿಯ ಸಬ್ಸಿಡಿ ಸ್ಕೀಮ್ಗಳನ್ನ ಅದರಲ್ಲಿ ರಿಲೀಸ್ ಮಾಡಿದ್ದಾರೆ. ನೀವು ಇದರಲ್ಲಿ 60% ಇಂದ 90% ವರೆಗೂ ಸಬ್ಸಿಡಿಯನ್ನ ಕೊಡುವಂತ ವ್ಯವಸ್ಥೆ ಇದೆ. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಸಮೀಪದ ಮೀನುಗಾರಿಕಾ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ, ನಿಮ್ದು ಚಳ್ಳಕೆರೆ ತಾಲೂಕು ಆದ್ರೆ ಚಳ್ಳಕೆರೆ ತಾಲೂಕಿಗೆ ಮೀನುಗಾರಿಕಾ ಅಧಿಕಾರಿಗಳಿದ್ದಾರೆ, ಸಹಾಯಕ ಮೀನುಗಾರಿಕಾ ನಿರ್ದೇಶಕರು ಇರ್ತಾರೆ, ಅವ್ರನ್ನೊಮ್ಮೆ ಭೇಟಿ ಮಾಡಿದ್ರೆ ಈ ವರ್ಷ ಬಂದಿರುವಂತ ಸಂಪೂರ್ಣ ಯೋಜನೆಗಳ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಅಂದ್ರೆ ಅದರಲ್ಲಿ ಬಲೆ ಕೊಡ್ಲಿಕ್ಕಿರುತ್ತೆ, ಮೀನು ಮರಿಯನ್ನು ಕೊಡ್ಲಿಕ್ಕಿರುತ್ತೆ, ಮತ್ತೆ ಮೀನು ಆಹಾರವನ್ನು ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಈ ಎಲ್ಲ ನಿಮ್ಮ ಎಷ್ಟು ವಿಸ್ತೀರ್ಣದಲ್ಲಿ ಪಾಂಡ್ ಮಾಡಬೇಕು ಅಂತಿದ್ದೀರಿ ಅಥವಾ ಮಾಡಿದ್ದೀರಿ, ಯಾವ ರೀತಿಯ ಮೀನುಗಳನ್ನ ಕೃಷಿ ಮಾಡಲಿಕ್ಕೆ ಬಯಸ್ತಾ ಇದ್ದೀರಿ, ಇದೆಲ್ಲವನ್ನ ತಿಳ್ಕೊಂಡು ನಿಮಗೆ ಅಲ್ಲಿ ಒಂದು ಗೈಡ್ಲೈನ್ಸ್ ನ ನಿಮಗೆ ಕೊಡಲಾಗುತ್ತೆ. ದಯವಿಟ್ಟು ಒಮ್ಮೆ ಮೀನುಗಾರಿಕಾ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ. ಸರ್, ಇನ್ನೊಂದು ಪ್ರಶ್ನೆ, ಈಗ ಅಂದ್ರೆ ಕೆರೆಗಳಲ್ಲಿ ಕೆರೆಗಳಲ್ಲಿ ಮೀನಿನ ಬಗ್ಗೆ ಕೇಳ್ತಿದ್ರ, ಕೆರೆಗಳಲ್ಲಿ ಮೀನು, ಈಗ ಕೆರೆಯ ಮೀನಿನ ವಿಚಾರ ಒಂದು ಪ್ರತ್ಯೇಕವಾದಂತ ವಿಚಾರ ಆಗತ್ತೆ. ಅದು ಟೆಂಡರ್ ಪ್ರಕ್ರಿಯೆಯಲ್ಲಿ ಅದನ್ನ ಹರಾಜು ಮಾಡಿ ಕೆಲವು ವಿಸ್ತೀರ್ಣದ ಆಧಾರದ ಮೇಲೆ ಗ್ರಾಮ ಪಂಚಾಯತಿಗಳಿಗೆ ಕೊಡಲಾಗಿರುತ್ತೆ, ಕೆಲವನ್ನ ಇಲಾಖೆಯವರು ನೇರವಾಗಿ ಹರಾಜು ಮಾಡ್ತಾರೆ, ಇನ್ ಕೆಲವು ನೀರಾವರಿ ಇಲಾಖೆಯವರಿಗೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ. ಈಗ ಕೆರೆಯ ಮೀನುಗಳ ವಿಚಾರದಲ್ಲಿ ಸಬ್ಸಿಡಿ ಬೇರೆ ರೀತಿ ಇದೆ ಕ್ಯಾಲ್ಕುಲೇಷನ್. ಸ್ವಂತ ಕೊಳಗಳಲ್ಲಿ ರೈತರು ಮೀನು ಕೃಷಿನ ಮಾಡುವಾಗ ಬೇರೆ ರೀತಿಯ ಒಂದು ಅದಕ್ಕೆ ಪ್ರತ್ಯೇಕವಾದಂತ ಯೋಜನೆ ಇದೆ. ಕೆರೆಯ ಯೋಜನೆ ಬಗ್ಗೆನೂ ನಿಮಗೆ ನಮ್ಮ ಮೀನುಗಾರಿಕಾ ಇಲಾಖೆಯಲ್ಲಿ ಮಾಹಿತಿ ಸಿಗುತ್ತೆ. ಅಂದ್ರೆ ಇಂತಿಷ್ಟು ವಿಸ್ತೀರ್ಣದ ಕೆರೆ ಇದ್ರೆ ಇಷ್ಟು ಮೀನು ಮರಿಗಳನ್ನ ನಿಮಗೆ ಒಂದು ಯೋಜನೆಯ ಮುಖಾಂತರ ಸಬ್ಸಿಡಿ ರೂಪದಲ್ಲಿ ಇರಬಹುದು, ಅಥವಾ ನಿಮಗೆ ತೆಪ್ಪ ಬೇಕಾಗಬಹುದು ಮೀನು ಹಿಡಿಲಿಕ್ಕೆ, ಆಮೇಲೆ ಸುರಕ್ಷತೆಗೆ ಬೇಕಾಗಿರುವಂತ ಕೆಲವು ಕ್ರಮಗಳನ್ನ ನೀವು ತಗೊಳ್ಳುವಾಗ ನಿಮಗೆ ಲೈಟ್ ಹಾಕ್ಸೋದಿರ್ಬೋದು ಅಥವಾ ಅಲ್ಲಿ ಏನಾದರೂ ಒಂದು ಶೆಡ್ ಹಾಕ್ಸಲಿಕ್ಕೆ, ಈ ರೀತಿಯ ಯೋಜನೆಗಳಿಗೆ ಸಹಾಯದ ಒಂದು ಹಸ್ತನ ಸರ್ಕಾರದ ಯೋಜನೆಗಳಲ್ಲಿ ನೀಡಲಾಗುತ್ತೆ. ಇದರ ಪೂರ್ಣ ಮಾಹಿತಿಯನ್ನ ಅಂದ್ರೆ ಕೇಸ್ ಬೈ ಕೇಸ್ ಅಂತ, ಅಂದ್ರೆ ಸ್ಪೆಸಿಫಿಕ್ ಯಾವುದು ನೀವು ರಿಕ್ವೆಸ್ಟ್, ನಿಮ್ದು ಡಿಮ್ಯಾಂಡ್ ಏನಿರುತ್ತೆ, ಬೇಡಿಕೆ ಏನಿರುತ್ತೆ, ಅದನ್ನ ಗಮನಿಸಿ ನಿಮಗೆ ನಿಮಗೆ ಸಹಾಯವನ್ನ ಅದನ್ನ ನಿರ್ಧರಿಸಲಾಗುತ್ತೆ. ಓಕೆನಾ? ಒಳ್ಳೇದು ಈರಣ್ಣ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಈಗ ನಾವು ಏನೆಲ್ಲ ಒಂದು ಅವಶ್ಯಕತೆ ಬೇಕು, ಏನೇನು ಬೇಕಾ ಅಂತ ನಾವು ಮಾತಾಡಿದ್ರೆ, ಹೌದು, ಇಲ್ಲಿ ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆನೇ ತಗೊಂಡ್ರೆ ಯಾವ ರೀತಿಯ ಒಂದು ಅವಕಾಶಗಳು ಇದಾವೆ ಮಾಡಲಿಕ್ಕೆ ನಮ್ಮ ರೈತರಿಗೆ? ಖಂಡಿತವಾಗ್ಲೂ ಸರ್. ಇತ್ತೀಚಿನ ಮಳೆ ದಿನಗಳನ್ನ ನೋಡಿದ್ರೆ ಇವಾಗ ಮಲೆನಾಡು ಅಥವಾ ಕರಾವಳಿ ಅಥವಾ ಬಯಲ್ಸೀಮೆ ಅನ್ನೋದನ್ನೇ ಮರ್ತೋಗೋಷ್ಟು ಮಳೆ ಬಂದಿದೆ ಈ ವರ್ಷ. ಇಂತಹ ಸಂದರ್ಭದಲ್ಲಿ ಬಂದಿರುವಂತ ಮಳೆನ ಹಿಡಿದಿಟ್ಕೊಳ್ಳುವಂತ ಕೆಲವು ಪ್ರಯತ್ನಗಳನ್ನ ಮಾಡಿದ್ರೆ ಆ ಸಂಗ್ರಹಗೊಂಡಂತ ಮಳೆ ನೀರನ್ನ ನಾವು ಬೇರೆ ಬೇರೆಯ ವಿಷಯಗಳಿಗೆ ಬಳಸ್ಕೊಳ್ಬಹುದು. ತೋಟದ ಜಮೀನುಗಳು ಅಥವಾ ತೋಟದ ಬಳಕೆ ಜೊತೆಗೆ ಮೀನು ಕೃಷಿ ಅಂತ ಇರ್ಬೋದು, ಮೀನಿನ ಜೊತೆಗೆ ನಾವು ಸೀಗಡಿ ಕೃಷಿ ಮಾಡಬಹುದು, ಅಥವಾ ಇನ್ನೂ ಅನೇಕ ರೀತಿಯ ಜಲಸಸ್ಯಗಳನ್ನ ಬೆಳೆಸುವಂತ ನೀರಿನ ಆಧಾರದ ಮೇಲೆ ಮಾಡುವಂತ ಅನೇಕ ಉದ್ಯಮಗಳನ್ನು ಸಹ ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬಹುದು. ಮೀನು ಅಂತಂದಾಗ ಆಹಾರ ಅಂತ ಆಗೋದ್ರಿಂದ ಆಹಾರವನ್ನು ಬೆಳೆದುಕೊಡುವಂತ ಒಂದು ಪ್ರಮುಖವಾದಂತ ಒಂದು ಉದ್ಯಮವಾಗಿ ಇದು ಬೆಳೀತಾ ಇದೆ ಸರ್. ಈ ಪ್ರಪಂಚದಾದ್ಯಂತ ಅತ್ಯಂತ ಪ್ರಖರವಾದಂತ ಒಂದು ಉದ್ಯಮವಾಗಿ ಇದು ಕಂಡು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಈ ಪ್ರದೇಶಗಳು, ನಮ್ಮ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಗಳು ಹಿಂದುಳಿಬಾರ್ದು ಈ ವಿಷಯದಲ್ಲಿ. ಆಮೇಲೆ ನೀವು ಹೇಳಿದಾಗೆ ವಿಪುಲವಾದಂತ ಅವಕಾಶಗಳಿದ್ದಾವೆ, ತುಂಬಾ ಅಂದ್ರೆ ಪ್ಲೆಂಟಿ ಅವಕಾಶಗಳಿದೆ. ಅಂದ್ರೆ ನಮಗೆ ಸ್ಥಳಾವಕಾಶ ಇದೆ ಸರ್. ಒಂದು ಕರೆ ಇದೆ, ದಯವಿಟ್ಟು. ಹಲೋ, ಹಲೋ, ನಮಸ್ಕಾರ ಸರ್. ಹಾ ನಮಸ್ತೆ, ಹೇಳಿ, ತಮ್ಮ ಹೆಸರು? ಚಳ್ಳಕೆರೆ ತಾಲೂಕು ದೊಡ್ಡೋಳಾರ್ತಿಂದ ನಾಗೇಂದ್ರ. ಹಾ ನಾಗೇಂದ್ರ ಅವರು, ಕೇಳಿ, ಪ್ರಶ್ನೆ ಕೇಳಿ. ಸರ್, ನಮ್ದು ನೀರಾವರಿ ಇದೆ, ಕೃಷಿ ಹೊಂಡ ನಮ್ದು ಆಲ್ರೆಡಿ ಈಗ ರನ್ನಿಂಗ್ ಇದೆ ಸರ್. ಅದರಲ್ಲಿ ಈಗ ನೀರ್ ಬಿಟ್ಟಿಲ್ಲ, ಈಗೆಲ್ಲ ರೆಡಿ ಮಾಡಿ ಸುಮ್ಮನೆ ನಿಲ್ಸಿದ್ವಿ. ಅದ್ರಾಗೆ ಮೀನು ಸಾಕಾಣಿಕೆ ಮಾಡಕ್ಕೆ ನಾವು ಕೃಷಿ ಜಮೀನು ಇದೆ ಸರ್, ನಾವು ಬೆಳಿಗ್ಗೆ ಟ್ರೈ ಮಾಡ್ತಾ ಇರ್ತೀವ, ಆಗ ಅದಕ್ಕೆ ಏನಾದ್ರೂ ತೊಂದರೆ ಆಗುತ್ತೆ ಸಾಕಾಣಿಕೆ ಮಾಡಿದ್ರೆ? ಅಂದ್ರೆ ಈಗ ಎಷ್ಟು ಆಳ ಇದೆ ಕೃಷಿ ಹೊಂಡ ಸರ್? ನಮ್ದು ಒಂದು 4 ಅಡಿ ಬರುತ್ತೆ. ನಾಲ್ಕು ಅಡಿ ಅಂದ್ರೆ ಒಂದು ಮಿನಿಮಮ್ 4-6 ಅಡಿ ನೀರಿನ ಆಳವನ್ನ ನಿರ್ವಹಣೆ ಮಾಡ್ಬೇಕು, ಅಂದ್ರೆ ಮೈಂಟೈನ್ ಮಾಡ್ಬೇಕು, ನಿರಂತರವಾಗಿ ಇರೋಂಗೆ ನೋಡ್ಕೋಬೇಕು. ಈಗ ನೀರನ್ನ ನೀವು ತೆಗೆದು ತೋಟಗಾರಿಕೆಗೆ ಅಥವಾ ಬೇರೆ ಪ್ರದೇಶಕ್ಕೆ ಅಥವಾ ಸರ್ಕಾರಿ ಬೆಳೆಗೆ ಬಳಸ್ಕೋತಾ ಇದ್ರೆ ಈಗ 1 ಅಥವಾ 2 ದಿನ ತಡ್ಕೋಬಹುದು ನೀರಿನ ಆಳವನ್ನ ಏರ್ಪೇರ್ ಮಾಡಿದಾಗ. ಆದ್ರೆ ನಿರಂತರವಾಗಿ ಆಳ ಕಡಿಮೆ ಆದ್ರೆ ಬಿಸಿಲಿನ ಶಾಖಕ್ಕೆ ನೀರು ಕಾದುಬಿಡುತ್ತದೆ, ಬಿಸಿ ಆಗ್ತದೆ. ಹಿಂಗಾದಾಗ ಮೀನಿನ ಬೆಳವಣಿಗೆ ಕುಂಠಿತವಾಗ್ತದೆ ಅದಕ್ಕೆ. ಆಮೇಲೆ ಮತ್ತೆ ಅದು ಸುರಕ್ಷಿತವಾಗಿನೂ ಕೂಡ ಇರಲ್ಲ ಮೀನು. ಈಗ ಪಕ್ಷಿಗಳು ಬರಬಹುದು, ಹಾವು ಹುಳ ಹುಪ್ಪಟೆ ಗೆಳೆಗೆ ಸಿಗಾಕೊಳ್ಳುವಂತ ಚಾನ್ಸಸ್ ಬಹಳ ಇರುತ್ತೆ, ಅಂದ್ರೆ ಡೆಪ್ತ್ ಕಡಿಮೆ ಆದಾಗ. ಅದಕ್ಕೋಸ್ಕರ ಒಂದು ನೀರಿನ ಆಳ ಕಡಿಮೆ ಅಂದ್ರೂ ಒಂದು 5-6 ಅಡಿಯಷ್ಟನ್ನ ನಾವು ಮೇಂಟೈನ್ ಮಾಡಬೇಕು. ಇವಾಗ ಬರೀ 4 ಅಡಿ ಅಂತ ಕೃಷಿ ಹೊಂಡ ಹೆಂಗ್ ಮಾಡಿದಿರ? ಸಿಮೆಂಟ್ ತೊಟ್ಟಿ ಇದೆ. ಸಿಮೆಂಟ್ ತೊಟ್ಟಿ, ಸಿಮೆಂಟ್ ತೊಟ್ಟಿ ಇದ್ರೆ ಅದಕ್ಕೆ ಇವಾಗ ನಾವು ಬೆಳಿಗ್ಗೆ ಸ್ಪ್ರೇ ಮಾಡ್ತಿರ್ತವಲ್ಲ ಸರ್, ಈಗ ಬೆಳಗ್ತಿರ್ತವ ನೀರಾವರಿಯಲ್ಲಿ, ಈಗ ಮೆಕ್ಕೆಜೋಳನೋ ಇಲ್ಲ ಈರುಳ್ಳಿ ಇರ್ಬೋದು ರಾಗಿ ಇರ್ಬೋದು, ಅದಕ್ಕೆ ಸ್ಪ್ರೇ ಮಾಡಿದಾಗ ಮೀನು ಸಾಕಾಣಿಕೆ ಮಾಡಿದ್ರೆ ಅದಕ್ಕೆ ಏನ್ ತೊಂದರೆ ಆಗಲ್ವ? ಸ್ಪ್ರೇ ಮಾಡಿರೋದು ಸ್ಪ್ರೇ ಮಾಡಿದ್ದು ಅಂದ್ರೆ ಒಂದು ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ತಗೋಬೇಕು. ನೇರವಾಗಿ ಸ್ಪ್ರೇ ಮಾಡಿದಂತ ಕ್ಯಾನ್ ಅನ್ನ ತಂದು ಟ್ಯಾಂಕ್ ಅಲ್ಲಿ ತೊಳಿಬಾರ್ದು, ಹೊರಗಡೆ ತೊಳಿಬೇಕು ಒಂದು. ಆಮೇಲೆ ಆದಷ್ಟು ನಿಮಗೆ ಈಗ ಗೊತ್ತಾಗ್ತಿದೆ ನೋಡಿ, ನಿಮ್ ಮನಸ್ಸು ಈಗ ಆಗ್ಲೇ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಲಿಕ್ಕೆ ಶುರು ಮಾಡಿದೆ. ಏನಂದ್ರೆ ಈ ರೀತಿ ಔಷಧಿ ಮಾಡಿರುವಂತ ಕ್ಯಾನ್ ಇರ್ಬೋದು, ಕೈಕಾಲ ಅಂತ ಇರ್ಬೋದು, ಅಥವಾ ಡಬ್ಬಗಳಿರ್ಬೋದು, ಅದನ್ನ ನೀರ ಹತ್ರ ಸೋಕ್ಸ್ಬಾರ್ದು. ಏನಂತ ಹೇಳಿದ್ರೆ ಇದು ಸ್ವಲ್ಪ ಸೆನ್ಸಿಟಿವ್ ಇರ್ತವೆ ನಮ್ಮ ಮೀನುಗಳು, ಹಂಗಾಗಿ ಅಲ್ಲಿ ಈ ವಿಷಕಾರಿ ಪದಾರ್ಥಗಳು ಅದಕ್ಕೆ ತಾಗ್ದಂಗೆ ನೋಡ್ಕೊಂಡಷ್ಟು ಒಳ್ಳೇದು. ಸ್ವಲ್ಪ ಪ್ರಮಾಣದಲ್ಲಿ ಒಂಚೂರು ತಾಗಿದ್ರೆ ಏನಾಗಲ್ಲ, ತಕ್ಷಣಕ್ಕೆ ಏನು ತೊಂದರೆ ಆಗಲ್ಲ. ಆದ್ರೆ ಜಾಸ್ತಿ ಕಾನ್ಸಂಟ್ರೇಷನ್ ಅಲ್ಲಿ ಏನಾದ್ರೂ ನೀರಿಗೆ ಬಿದ್ರೆ, ಯಾಕೆಂದ್ರೆ ಅದು ನೀರು ಹರಿತಾ ಇರಲ್ಲ, ನಿಂತ ನೀರಾಗಿರುತ್ತೆ, ಹಾಗಾಗಿ ನಿಂತ ನೀರಲ್ಲಿ ಈ ಸ್ವಲ್ಪ ಕಾನ್ಸಂಟ್ರೇಷನ್ ಇರುವಂತದ್ದು ಅಲ್ಲೇ ಅದೇ ಜಾಗದಲ್ಲಿ ಬಿದ್ರೆ ಅಲ್ಲಿ ಉಸಿರಾಡ್ತಿರುವಂತ ಗಾಳಿ ಅದೇನಾದ್ರೂ ದೇಹದ ಒಳಗಡೆ ಹೋದಾಗ ಮೀನಿಗೆ ತೊಂದರೆ ಆಗುವಂತದ್ದು ಇರುತ್ತೆ. ಅದಕ್ಕೇನೆ ಈ ದೊಡ್ಡ ದೊಡ್ಡ ಕೆರೆಗಳಲ್ಲೂ ಸಹ ಮೀನು ಸತ್ತೋಗಿರೋದನ್ನ ನಾವು ನೋಡ್ತೇವೆ. ಯಾವಾಗ ಏನಾದ್ರೂ ವಿಷದ ಬಾಟಲ್ ಯಾವ್ದಾದ್ರು ಬಿದ್ದಿರೋದು, ಕಳೆನಾಶಕನೋ ಅಥವಾ ಈ ಕೀಟನಾಶಕನೋ ಏನಾದ್ರು ಬಿದ್ರೆ ಸತ್ತೋಗಿರೋದು ನಾವು ನೋಡಿದ್ದೇವೆ. ಹಂಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಲೇಬೇಕು. ಸರ್, ಈಗ ಸಾಕಷ್ಟು ಅವಕಾಶಗಳಿದೆ, ಯಾಕಂದ್ರೆ ಈ ಸರಿ ಸಾಕಷ್ಟು ಮಳೆ ಆಗಿದೆ. ಈವನ್ ಎಲ್ಲ ಎಲ್ಲೆಲ್ಲಿ ಬೋರ್ವೆಲ್ಗಳಿದಾವೆ, ಬೋರ್ವೆಲ್ ಹಾಗೆ ಉಕ್ಕುತ್ತಿದ್ದಾವೆ. ಎಲ್ಲಿ ಮೊದಲು ಹಳೆ ಬಾವಿಗಳಿದ್ವಲ್ಲ ಅಲ್ಲಿ ನೀರು ಕೂಡಿ ಬಿದ್ದ ಬಾವಿಗಳು ಸಾಕಷ್ಟು, ಅಷ್ಟು ನೀರು ಈ ಸರಿ ನಮಗೆ ಇದೆ. ಸೊ ಹಾಗಾಗಿ ಸಾಕಷ್ಟು ಅವಕಾಶಗಳಿದೆ, ಅದನ್ನ ನಮ್ಮ ರೈತರು ಸದುಪಯೋಗ ಪಡ್ಕೊಂಡ್ರೆ ಒಳ್ಳೇದಂತ. ಹೌದು, ಜಲಶಕ್ತಿ ಜಲ ಸಂಪನ್ಮೂಲ ಅನ್ನೋದು ಸರ್ ಇದು. ಇಂಥ ಅವಕಾಶವನ್ನ ನಾವು ಬಯಲುಸೀಮೆ ರೈತರು ಉಪಯೋಗಿಸ್ಕೊಂಡ್ರೆ ಇವಾಗ ಹೇಗೆ ಅಡಿಕೆ ಕಡೆ ನಾವು ಹೆಂಗೆ ಆಕರ್ಷಿತರಾಗಿದೀವೋ ಹಾಗೆ ಈ ರೀತಿ ವೈವಿಧ್ಯಮಯವಾದಂತಹ ಉದ್ಯಮಗಳಿಗೆ ನಾವು ನಮ್ಗೆ ಸಿಕ್ಕಂತ ಅವಕಾಶಗಳನ್ನು ಬಳಸ್ಕೊಳ್ಬೇಕು. ಆಮೇಲೆ ಆಹಾರ ಇದಕ್ಕೆ ಮೀನಿಗೆ ನಿರಂತರವಾದ ಬೇಡಿಕೆ ಇದೆ, ಮೀನನ್ನು ತಿನ್ನುವರ ಸಂಖ್ಯೆನೂ ಸಹ ಜಾಸ್ತಿ ಆಗ್ತಿದೆ, ಅದು ಆರೋಗ್ಯಕರವಾದಂತಹ ಆಹಾರ ಅಂತ ಎಲ್ಲರಿಗೂ ಗೊತ್ತಾಗಿದೆ. ವಿಶ್ವಸಂಸ್ಥೆ ಕೂಡ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕನಿಷ್ಠ ಅಂದ್ರೂ 18 kg ಮೀನನ್ನ ಒಂದು ವರ್ಷಕ್ಕೆ ತಿನ್ಬೇಕು ಅಂತ ಇದೆ. ಅದು ನಾವು ತಿಂತಿರೋದು ಅದಕ್ಕಿಂತ 50% ಕಡಿಮೆ ಇದೆ. ಕಡಿಮೆ ಇದೆ ಸರ್. ಒಂದು ಕರೆ ಇದೆ, ಪ್ಲೀಸ್. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು. ಹೇಳಿ, ತಮ್ಮ ಹೆಸರು? ರಾಜಣ್ಣ ಅಂತ ಸರ್, ನಿಬ್ಗೂರು ನಮ್ದು. ರಾಜಣ್ಣ ಅವರು, ಕೇಳಿ ಪ್ರಶ್ನೆ ಕೇಳಿ ಸರ್. ಹ್ಞೂ ಸರ್, ಪ್ರಶ್ನೆ ಕೇಳಿ. ನಾವು ಕೃಷಿ ಹೊಂಡದಲ್ಲಿ ಮೀನುಗಾರಿಕೆ ಮಾಡ್ಬೇಕು ಅಂತ ಹೊರಟಿದ್ವಿ. ಹೇಳ್ರಿ. ಹಲೋ, ಹೇಳಿ ಪ್ರಶ್ನೆ ಹೇಳಿ. ನಮ್ದು ಕೃಷಿ ಹೊಂಡ ಇದೆಯಾ ಸರ್? ಸರಿ, ಅದು ಮೀನು ಮರಿಗಳು ಬಿಡೋದು ಹೆಂಗೆ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಬಗ್ಗೆ ಗೊತ್ತಿಲ್ಲ. ಸರಿ ಸರಿ, ಆಯ್ತು. ಈಗ ಕೃಷಿ ಹೊಂಡ ಎಷ್ಟು ದೊಡ್ಡದಿದೆ ಯಜಮಾನ್ರೆ? ನಮ್ದು 40 ಉದ್ದ ಇದೆಯ ಸರ್. 40 ಅಗಲ ಇದೆ, 5 ಆಳ ಇದೆ ಸರ್. ಓಕೆ, ಮತ್ತೆ ಈ ಜಾಗಕ್ಕೆ ಒಂದು 2000 ಮೀನು ಮರಿಯನ್ನ ಒಂದೊಂದು 1000 ಒಂದೊಂದು ಜಾತಿದನ್ನ ತಗೊಂಡು ಬಿಡಬಹುದು. ಶೀಟ್ ಹಾಕಿದಿರಾ? ಶೀಟು, ಪ್ಲಾಸ್ಟಿಕ್ ಶೀಟ್, ಪಾಲಿಥಿನ್ ಶೀಟ್ ಹಾಕಿದಿರಾ? ಪಾಲಿಥಿನ್ ಚೀಲ ಇಲ್ಲ ಸರ್, ಹಂಗ ಮಣ್ಣಲ್ಲಿ ಮಳೆಗಾಲ ಜಾಸ್ತಿ ಆಗ್ಬಿಡ್ತಾರೆ ಸರ್ ಈ ವರ್ಷ. ಸರಿ, ಅದರಿಂದ ನೀರು ತುಂಬಿಟ್ಟಿದೆ ಸರ್. ಸರಿ, ನೀರು ಚೆನ್ನಾಗಿ ನಿಲ್ಲುತ್ತಲ್ವಾ? ನಿರಂತರವಾಗಿ ನೀರು ನಿಲ್ಲುತ್ತೆ ಸರ್, ನೀರು ನಿರಂತರವಾಗಿ ನಿಲ್ಲುತ್ತೆ ಸರ್. ಓಕೆ, ಇಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ದಪ್ಪ ಗಾತ್ರದ ಮೀನು ಮರಿಗಳನ್ನ, ಅಂದ್ರೆ ಬೆರಳುದ್ದ ಗಾತ್ರದ ಮೀನು ಮರಿಗಳನ್ನ ಒಂಚೂರು ನಮ್ಮ ಮೀನುಗಾರಿಕೆ ಇಲಾಖೆಯನ್ನ ಸಂಪರ್ಕ ಮಾಡಿ ಎಲ್ಲಿ ಸಿಗುತ್ತೆ ಅಂತ ಕೇಳಿಕೊಂಡು ತಂದು ಬಿಟ್ರೆ ಒಳ್ಳೇದು. ಮರಿ ಯಾವ ತಳಿಗಳು ಅವೆಲ್ಲ ಅವ್ರಿಗೆ ಹೇಳ್ತೇನೆ ಸರ್, ಮೀನುಗಾರಿಕೆ ಆಫೀಸರ್. ಅದರಲ್ಲಿ ಕಾಟ್ಲಾ, ರೋಹು, ಮೃಗಾಲ್, ಕಾಮನ್ ಕಾರ್ಪ್ ಅಂತ ಹೇಳಿ ಹೇಳ್ತೇವೆ. ನಾರ್ಮಲ್ ಆಗಿ ಇವು ಸಿಗ್ತವೆ ನಮ್ಗೆ ತಳಿಗಳು. ಅವರು ಒಂದ್ಸರಿ ಹಿಂದಿನ ವರ್ಷ ಹೇಳಿದ್ರು ಸರ್, ಗೌರಿ ಬಿಡ್ರಿ ಚೆನ್ನಾಗ್ ಬರುತ್ತೆ ಅಂತ ಅನ್ನೋದ್ರು ಸರ್. ಕರೆಕ್ಟ್, ಗೌರಿ ಅಂದ್ರೆ ಕಾಮನ್ ಕಾರ್ಪ್ ಅಂತ, ಅದಕ್ಕೆ ಸಾಮಾನ್ಯ ಗೆಂಡೆ ಅಂತ ಹೇಳ್ತೀವಿ, ಚೆನ್ನಾಗ್ ಬರುತ್ತೆ ಗೌರಿ ಬಿಡ್ಬಹುದು. ಗೌರಿ ಜೊತೆಗೆ ಕಾಟ್ಲಾನೂ ಬಿಡಿ. ಕಾಟ್ಲಾ ಅಂತ ಚೆನ್ನಾಗ್ ಬರುತ್ತೆ, ಅದೊಂದ್ ಸಾವಿರ ಇದೊಂದ್ ಸಾವಿರ ಬಿಡಿ. ಅವು ಎಲ್ಲಿ ಸಿಗುತ್ತೆ ಸರ್ ನಮಗೆ ಮರಿ, ನಮಗೆ ಹತ್ತಿರಕ್ಕೆ ನಮ್ಮ ಜಗಳೂರು ತಾಲೂಕಿಗೆ? ಜಗಳೂರು ತಾಲೂಕಿಗೆ ಹತ್ರ ಅಂತ ಹೇಳಿದ್ರೆ ನಾನು ಈಗ ನಮ್ಮ ಹರಪನಹಳ್ಳಿ ತಾಲೂಕಲ್ಲಿ ತೊಗರಿಕಟ್ಟೆ ಅಂತೇಳಿ ಗಂಗಣ್ಣ ಅಂತ ಒಬ್ರು ರೈತರಿದ್ದಾರೆ. ಈಗ ನಾನು ಅವ್ರ ಫೋನ್ ನಂಬರ್ ಈಗ ನನ್ಗೆ ತಕ್ಷಣಕ್ಕೆ ನೆನಪಾಗ್ತಿಲ್ಲ. ನೀವು ನಮ್ಮ ಫೋನ್ ನಂಬರ್ ನಿಮ್ಗೆ ಹೇಳ್ತೇವೆ, ನನ್ನ ಜೊತೆ ನೀವು ನಾಳೆ ಸಂಪರ್ಕ ಮಾಡಿದ್ರೆ ಗಂಗಣ್ಣ ಅವ್ರನ್ನ ನಿಮಗೆ ಲಿಂಕ್ ಮಾಡಿ ಕೊಡ್ತೇನೆ ನಾನು. ಅಲ್ಲಿ ಮೀನು ಮರಿಗಳು ನಾವು ನಿರಂತರವಾಗಿ ಈಗ ರೈತರಿಗೆ 1,000-2,000 ಬೇಕಾದಾಗ ಒದಗಿಸ್ಕೊಡ್ಲಿಕ್ಕೆ ಅವ್ರನ್ನ ತಯಾರು ಮಾಡಿದ್ದೇವೆ. ಅವರೊಬ್ರು ಇಲಾಖೆಯಿಂದ ಕೊಡಿದ್ರೆ ಸರ್ ನಮಗೆ ಉಚಿತವಾಗಿ. ಉಚಿತವಾಗಿ ಈಗ ಈ ಕೊಡುವ ರೇಟ್ ಏನಿದೆ ಗೊತ್ತರ, ಬಹಳ ಕಡಿಮೆ ರೇಟಲ್ಲೇ ಇಲಾಖೆಯವರು ಕೊಡ್ತಿದ್ದಾರೆ ನಿಮಗೆ. ನಮ್ಮ 1,000 300 ತಗೊಳ್ತಾರೆ. ಎಲ್ಲಿ? ಕೊಂಡಜ್ಜಿ ಅಂತೇಳಿ ನಮ್ಮ ಹರಿಹರ ತಾಲೂಕು ದಾವಣಗೆರೆ ಸಮೀಪದಲ್ಲಿ ನಮ್ಮ ಇಲಾಖೆ ವತಿಯಿಂದ ಕೊಡ್ತಾರೆ. ಫ್ರೀ ಅಲ್ಲ, 300 1,000 ಮರಿಗೆ 300 ಚಾರ್ಜ್ ಮಾಡ್ತಾರೆ. 1,000 ಮರಿಗೆ 300 ನಾವು ಕಟ್ಟಬೇಕು ಸರ್ ರೈತರ ವಂತಿಕೆ ಹಣ. ಹೌದು ಹ್ಞೂ ಸರ್. ಎಷ್ಟು ತಿಂಗಳ ನಾವು ಕಾಪಾಡ್ಬೋದು ಸರ್, 6-8 ಕೊಟ್ಟವ ಮರಿ ದೊಡ್ಡವಾಗ. ನಾನು ನಿಮಗೆ ಸಲಹೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದಕ್ಕಿಂತ ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಬಿಟ್ರೆ ನಮ್ಮ ಕೃಷಿ ಹೊಂಡದಲ್ಲಿ ನೀರು ಎಷ್ಟು ಸಮಯ ಇರುತ್ತೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಒಂದು 6 ನಿಮಗೆ ಮಾರ್ಕೆಟ್ ಸೈಜಿಗೆ ಬರುವಂತ ಮೀನನ್ನ ಬೆಳೆದ್ರೆ ಒಳ್ಳೇದು. ಅದಕ್ಕೆ ಏನ್ ಮಾಡ್ಬೇಕು, ಸ್ವಲ್ಪ ದೊಡ್ಡ ಗಾತ್ರ, 1 ಒಂದು ಮೀನು ಮರಿ ಅನ್ನೋ ರೇಟ್ ಅನ್ನೋರಿಗೆ ಬೆಳೆಸಿರ್ತಾರೆ. ಈಗ ನಾನು ತೊಗರಿಕಟ್ಟೆ ಗಂಗಣ್ಣ ಅಂತ ಹೇಳದ್ನಲ್ಲ, ಅವರು ರೈತರೇ ಕೂಡ, ಅವರು ಸಹ ಹಿಂಗೆ ಮೀನು ಮರಿ ಕೃಷಿ ಮಾಡಕ್ ಶುರು ಮಾಡಿ ಅವರಿಗೆ ನಾವು ಮೀನು ಮರಿ ಪಾಲನೆಯನ್ನ ಕಲಿಸ್ಕೊಟ್ಟಿದೀವಿ. ಅವರು 2-3 ಪಾಂಡ್ಗಳು ಮಾಡಿಕೊಂಡು ಬೇರೆ ನಿಮ್ಮಂತ ರೈತರುಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮೀನು ಮರಿ ಬೇಕಾದವರಿಗೆ ಒದಗಿಸ್ಕೊಡ್ಲಿಕ್ಕೆ ಒಂದು ಒಳ್ಳೆ ಉದ್ಯಮವನ್ನು ಮಾಡ್ತಿದ್ದಾರೆ. ಕಳೆದ 7-8 ಅವರು ಈ ಉದ್ಯಮವನ್ನು ಮಾಡ್ತಿದ್ದಾರೆ. ನೀವು ಅವ್ರನ್ನ ಸಂಪರ್ಕ ಮಾಡಿದ್ರೆ ಫುಡ್ ಅಂತ ಹೇಳಿದ್ರೆ ನಿಮ್ದು ಏನು ಮೆಕ್ಕೆಜೋಳದ ನುಚ್ಚು, ಅಕ್ಕಿ ತೌಡು, ಆಮೇಲೆ ಮೇಜ್ ಕ್ರಾಪ್ ದಲ್ಲಿ ಅದನ್ನ ಪೌಡರ್ ಮಾಡಿ ಅದನ್ನ ಮುದ್ದೆ ಮಾಡಿ ನಾವು ಕೊಡಬಹುದು. ಅದ್ರ ಜೊತೆಗೆ ಒಂಚೂರು ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ ಕೊಟ್ರೆ ಚೆನ್ನಾಗಿ ಸ್ವೀಕಾರ ಮಾಡ್ತೇವೆ ಆಹಾರ. ನೀವು ತಿನ್ನೋದ್ ನೀವೇ ನೋಡ್ತೀರಿ. ನಮಗೆ ಕಡಲೆ ಹಿಂಡಿ ಅದು ಸಿಗುತ್ತೆ ಇಲ್ಲಿ. ಅವೆರಡನ್ನು ನೀವು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದ್ ಸ್ವಲ್ಪ ಬೇಯಿಸಿ ಕೊಟ್ರೆ ಚೆನ್ನಾಗಿ ಊಟ ಮಾಡಿ ಅವು ಚೆನ್ನಾಗಿ ಬೆಳೆಯೋದನ್ನ ನೀವೇ ನೋಡ್ತೀರಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಮ್ ಸಂಪರ್ಕಕ್ಕೆ ಬನ್ನಿ. ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಯಾವಾಗಲೂ ಸಿಗ್ತೇನೆ ನಿಮ್ಗೆ. ದಾವಣಗೆರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಇದೆಯಲ್ಲ, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಅಂತ, ಅಲ್ಲಿ ನಾನು ನಿಮ್ಗೆ ಸಿಗ್ತೇನೆ. ಅಲ್ಲಿ ಸಿಗ್ತೀರಿ ರಾಜಣ್ಣ? ಈ ಕಾರ್ಯಕ್ರಮದ ಮುಗಿದ ಮೇಲೆ ನಾವು ನಂಬರ್ ಹೇಳ್ತೀವಿ, ನಂಬರ್ ನೋಟ್ ಮಾಡ್ಕೊಳ್ಳಿ. ಸರಿ, ನಮಸ್ಕಾರ. ಹೊಟ್ಟೆ ಮೀನಿಂಗ್ ಮಾರ್ಕೆಟ್ ಇದೆ, ನೀವೇನ್ ಎದ್ರಕಬೇಡಿ. ದಾವಣಗೆರೆ ಅಲ್ಲ, ನಿಮ್ಮ ಹತ್ರನೇ ಬಂದ್ ತಗೊಂಡೋಗ್ತಾರೆ. ಹಂಗಿರುತ್ತೆ ಅದಕ್ಕೆ. ಅದಕ್ಕೆ ನಿಮ್ದೊಂದು ಗೈಡ್ ಲೈನ್ ಕೊಟ್ಟುಬಿಟ್ರೆ ಚೆನ್ನಾಗಿ ಇದು ಮಾಡ್ತೇವೆ. ಒಳ್ಳೇದು ರಾಜಣ್ಣ ಅವರು. ನಮಸ್ಕಾರ ಸರ್, ನಾವು ರಾಶಿ ನಂಬರ್ ಬರ್ಕಾಡ್ತೀವಿ. ನಮಸ್ಕಾರ. ಸರ್, ಈಗ ರೈತರು ಕೆಲವರೆಲ್ಲ ಕುತೂಹಲ ಇದೆ, ಅವ್ರಿಗೆ ಮಾಡ್ಬೇಕಂತ ಸ್ವಲ್ಪ ಮಾರ್ಗದರ್ಶನ ಬೇಕಂತ ಅನ್ನಿಸ್ತದೆ. ಯಾಕಂದ್ರೆ ಹೊಸದಾಗಿ ಮಾಡ್ಬೇಕಾದ್ರೆ ಸ್ವಲ್ಪ ಏನ್ ಮಾಡ್ಬೇಕು ಏನು ಎತ್ತಂತ ಗೊತ್ತಿರಲ್ಲ. ಅಂತವ್ರಿಗೆ ಇನ್ನು ಏನು ಸಲಹೆಗಳು ಕೊಡ್ಲಿಕ್ಕೆ? ನಾವು ಅನ್ಕೊಂಡಿರ್ತೀವಿ ಸರ್, ಬಹಳಷ್ಟು ಸರಿ ಮಾತಾಡಿದೀವಲ್ಲ, ಮೀನುಗಾರಿಕೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ಇಲ್ಲ, ಅಲ್ಲಿ ಕೇಳಿದ ನಾವು ಹೇಳಿದ ಮಾತುಗಳು, ನಾವು ಹೇಳಿದಂತ ಮಾಹಿತಿ ಅಥವಾ ನಾವು ಭೇಟಿ ಮಾಡಿದಂತ ಜನಗಳು ಇನ್ನು ಬಹಳ ಕಡಿಮೆ ಗೊತ್ತಾಗ್ತಾ ಇದೆ. ಈ ತರದ ಯಜಮಾನ್ ಮನುಷ್ಯರಿಗೆ ಇನ್ನು ನಾವು ರೀಚ್ ಆಗಿಲ್ಲ ಅಂತಂದ್ರೆ ಇನ್ನು ಬಹಳ ಕೆಲಸ ಮಾಡ್ಲಿಕ್ಕಿದೆ ಅಂತ ನನ್ಗೆ ಅನಿಸ್ತದೆ. ಇವಾಗ ಯಶಸ್ವಿ ರೈತರ ಉದಾಹರಣೆಗಳನ್ನ ನಾವು ಅವಾಗ ಅಲ್ಲಲ್ಲೇ ಹೇಳ್ತಾ ಇರ್ತೀವಿ ಸರ್. ಈಗ ಕೆಲವರೆಲ್ಲ ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಒಂದೊಂದು ಎಕರೆ ಕೃಷಿ ಹೊಂಡಗಳನ್ನ ಮಾಡ್ಕೊಂಡು ಅದರಲ್ಲಿ ಮಳೆ ನೀರನ್ನ ಕೊಯ್ಲು ಮಾಡ್ಕೊಂಡು ಅಂದ್ರೆ ಸಂಗ್ರಹ ಮಾಡಿಕೊಂಡು ಅದನ್ನ ತೋಟ ತುಡಿಕೆಗೆ ಬಳಸ್ಕೊಳ್ತಾ ಅದರಲ್ಲಿ ಮೀನು ಮರಿ ಬಿಟ್ಕೊಂಡಿದ್ದಾರೆ, ಮೀನನ್ನ ಚೆನ್ನಾಗಿ ಬೆಳೆದಿದ್ದಾರೆ, ಅದೊಂದು ಸೈಡ್ ಇನ್ಕಮ್ ಆಗಿ ಬರ್ತಾ ಇದೆ. ಅವರಿಗೆ ಗೊತ್ತಿಲ್ಲದಂಗೆ ಹೆಚ್ಚು ಶ್ರಮ ಇಲ್ಲದೆ ಬೆಳೆಯುವಂತ ಒಂದು ಪದಾರ್ಥ ಆಗುತ್ತೆ ಇದೊಂದು ಜೀವಿ. ಆಮೇಲೆ ಮತ್ತೆ ಬಹಳ ಅಂದ್ರೆ ಪರಿಸರಕ್ಕೆ ಪೂರಕವಾಗಿ ಬೆಳೀತದೆ. ನೀವೇನೇ ತುಂಬಾ ಶ್ರಮ ಹಾಕ್ಬೇಕಾಗಿಲ್ಲ ಇದಕ್ಕೆ. ಆಮೇಲೆ ಒಂದು ಆದಾಯದ ಒಂದು ಮೂಲವಾಗಿನೂ ಕೂಡ ರೈತರ ಜೊತೆಗೆ ಇದಿರುತ್ತೆ. ಖಂಡಿತ, ಇದ್ರ ಜೊತೆಗೆ ಬಹಳ ಉಪಯುಕ್ತವಾದ ಆಹಾರದ ವಸ್ತು ಆಗಿರೋದ್ರಿಂದ ನಾವು ಏನು ಭತ್ತ ರಾಗಿ ಜೋಳ ಅಂತೆಲ್ಲ ಬೆಳಿತೀವಿ, ಹಣ್ಣು ತರಕಾರಿಗಳು ಬೆಳಿತೀವಿ, ಹಾಗೆ ಇದು ಕೂಡ ಒಂದು ಆಹಾರದ ಒಂದು ಒಂದು ಮೂಲದ ಮೂಲವಾಗಿ ನಮಗೆ ಕಂಡು ಬಂದಿರೋದು ಗೊತ್ತಿರೋದು ಮನುಷ್ಯನಿಗೆ ಬಹಳ ವರ್ಷಗಳ ಅಂದ್ರೆ ಮನುಷ್ಯನ ವಿಕಾಸದ ಜೊತೆಗೆ ಇದು ಆಹಾರದ ಒಂದು ವಸ್ತುವಾಗಿ ಬೆಳ್ಕೊಂಡು ಬಂದಿರೋದನ್ನ ನಾವು ಗಮನಿಸಿದ್ದೇವೆ. ಹಾಗಾಗಿ ಬಹಳ ಮುಖ್ಯವಾದಂತ ಒಂದು ಆಹಾರ ಪರ್ಯಾಯ ಆಹಾರವಾಗಿನೂ ನಮ್ಗೆ ಕಂಡು ಬಂದಿದೆ. ಖಂಡಿತ, ಇದನ್ನ ಮನುಷ್ಯನ ಒಂದು ಈ ಇದರಲ್ಲಿ ಬಳಸ್ಕೊಳ್ತಾ ಸಾಕಷ್ಟು ಪ್ರಗತಿಯನ್ನ ಈ ವಿಚಾರದಲ್ಲಿ ಸಾಧಿಸಲಾಗಿದೆ ಸರ್. ಈಗ ನಾವು ಹೇಳಿದ್ವಿ ಸರ್, ಎಲ್ಲೆಲ್ಲಿ ಸಾಕಾಣಿಕೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ, ಅದರಲ್ಲಿ ನಾವು ಇವತ್ತಿನ ವಿಷಯದಲ್ಲಿ ಹೇಳಿದ್ದೀವಿ ನವೀನ ತಾಂತ್ರಿಕತೆಗಳು ಅಂತಂತೇಳಿ, ಏನೇನು ಹೊಸ ಒಂದು ಟೆಕ್ನಾಲಜೀಸ್ ಇದೆ ಸರ್ ಈ ಮೀನು ಸಾಕಾಣಿಕೆ ಮಾಡಲಿಕ್ಕೆ? ಅದರಲ್ಲಿ ಸರ್, ಈಗ ಈ ಮುಂಚೆ ಎಲ್ಲ ಕೃಷಿ ಹೊಂಡಗಳಲ್ಲಿ ಮಾಡ್ತಾ ಇದ್ವಿ, ಆಮೇಲೆ ಅಥವಾ ದೊಡ್ಡ ಹೊಂಡಗಳನ್ನ ತೆಗೆಸಿ ಮಾಡ್ತಾ ಇದ್ವಿ, ಇದೆಲ್ಲ ಗೊತ್ತಿರುವಂತದ್ದೇ ಆಗಿದೆ. ಈಗ ಹೊಸದಾಗಿ ಅಂತಂದ್ರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ನಾವು ಬೆಳೀತಿರುವಂತ ಮೀನಿನ ಪ್ರಮಾಣ ಏನೂ ಸಾಕಾಗ್ತಿಲ್ಲ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ, ಹೆಚ್ಚುತ್ತಿರುವಂತಹ ಆಹಾರದ ಬೇಡಿಕೆಗೆ, ನಾವು ಬೆಳೀತಿರುವಂತಹ ನೆಲ ಆಧಾರಿತ ಅಂದ್ರೆ ಕೃಷಿ ಭೂಮಿಯಲ್ಲಿ ಏನ್ ಬೆಳೆದು ಕೊಡ್ತಾ ಇದೀವಿ ಅದನ್ನು ಸಹ ಸಾಲದಾಗ್ತಿದೆ. ತೋಟಗಾರಿಕೆ ವಸ್ತುಗಳು ಸಹ ಸಾಲದಾಗ್ತಿದೆ. ಹಾಗಾಗಿ ಜಲಕೃಷಿಯ ಮುಖಾಂತರ ಏನು ಆಹಾರದ ಉತ್ಪಾದನೆ ನಾವು ಬಗ್ಗೆ ಮಾತಾಡ್ತಿದ್ವಿ, ಅದು ಬಹಳ ಮುಖ್ಯವಾದಂತ ಒಂದು ಒಂದು ಆಲ್ಟರ್ನೇಟ್ ಫುಡ್ ಪ್ರೊಡಕ್ಷನ್ ಸಿಸ್ಟಮ್ ಅಂತ ಹೇಳ್ತೀವಿ ಸರ್. ಅದರಲ್ಲಿ ಅದು ಬಹಳ ಮುಖ್ಯವಾಗ್ತದೆ. ಜಲಕೃಷಿಯ ಮುಖಾಂತರ ಬರುವಂತ ಆಹಾರ ವಸ್ತುಗಳು ಸಾಕಷ್ಟು ಪೋಷಕಾಂಶಗಳನ್ನ ಒದಗಿಸುವಂತ ಒಂದು ಕೆಲಸ ಮಾಡ್ತಾ ಇದೆ. ಆಮೇಲೆ ಪ್ರಪಂಚದಾದ್ಯಂತ ಈಗ ಹೆಚ್ಚು ಅಟೆನ್ಷನ್ ಕೊಟ್ಟು ಅಂದ್ರೆ ಹೆಚ್ಚು ಗಮನವನ್ನ ಇದ್ರ ಕಡೆ ಕೇಂದ್ರೀಕರಿಸಲಾಗ್ತಾ ಇದೆ. ಆಮೇಲೆ ನವೀನತೆ ಏನಂತ ಹೇಳಿದ್ರೆ ಸರ್, ಕಡಿಮೆ ಜಾಗದಲ್ಲೂ ಹೆಚ್ಚು ಮೀನನ್ನು ಉತ್ಪಾದನೆ ಮಾಡುವಂತ ತಾಂತ್ರಿಕತೆಗಳು ಬರ್ತಾ ಇದಾವೆ. ಉದಾಹರಣೆಗೆ ಒಂದು ವೃತ್ತಾಕಾರವಾದಂತ ತೊಟ್ಟಿಗಳನ್ನ, ಹಲವಾರು ತೊಟ್ಟಿಗಳನ್ನ ಒಂದು ಕಾಲು ಎಕರೆ ಜಮೀನಲ್ಲಿ ಒಂದು 16 ಆ ತರದ ವೃತ್ತಾಕಾರದ ಟ್ಯಾಂಕ್ ಗಳನ್ನ ಮಾಡ್ಕೋಬಹುದು. ಟ್ಯಾಂಕ್ ಗಳನ್ನ ಯಾವ್ದ್ರಲ್ಲಿ ಮಾಡ್ಕೋಬಹುದು? ಸಿಮೆಂಟ್ ಅದಿದೆಲ್ಲ ಅಂದ್ರೆ ತುಂಬಾ ಖರ್ಚಾಗುತ್ತೆ. ಇವಾಗ ಫೈಬರ್ ಶೀಟ್ಸ್ ಅಥವಾ ಮೆಟಲ್ ಶೀಟ್ಸ್ ನ ಹಾಕಿಬಿಟ್ಟು ಅದ್ರ ಒಳಗಡೆ ಪ್ಲಾಸ್ಟಿಕ್ ಶೀಟ್ ಅನ್ನ ಹಾಕಿ ನೀರನ್ನ ಸ್ಟೋರ್ ಮಾಡಕ್ಕಾದ್ರೆ ಸಾಕು, ಒಂದು 5-6 ಎತ್ತರದಷ್ಟು ಡೆಪ್ತ್ ಅನ್ನ ಕೊಟ್ಬಿಟ್ಟು ಅದನ್ನ ಸ್ಟೋರ್ ಮಾಡುವಂತ ಒಂದು ಸಂಗ್ರಹ ಮಾಡಿ ಅದು ಸ್ಕ್ವೇರ್ ಶೇಪ್ ಅಲ್ಲಿ ಇರ್ಬೋದು, ಚೌಕಾಕಾರದಲ್ಲಿ ಅಥವಾ ಆಯ್ತಾಕಾರದಲ್ಲಿ ಅಥವಾ ವೃತ್ತಾಕಾರದಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೋಬಹುದು. ಅದರೊಳಗಡೆ ಇಷ್ಟು ಸಂಖ್ಯೆಯಲ್ಲಿ ಮೀನು ಮರಿನ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈಗ 1 ಮೀಟರ್ ಸ್ಕ್ವೇರ್ ಅಲ್ಲಿ ನಾವು 16-32 ನಾವು ಮೀನು ಮರಿಗಳನ್ನ ಬಿಟ್ಕೊಳ್ಬಹುದು. ಇದಕ್ಕೆ ಸ್ವಲ್ಪ ಇಂಟೆನ್ಸಿವ್ ಫಿಶ್ ಕಲ್ಚರ್ ಅಂತಾನು ಹೇಳ್ತೀವಿ ಸರ್. ಅದರಲ್ಲಿ ನಾವು ಏರಿಯೇಷನ್ ಅನ್ನ ಕೊಟ್ರೆ ಅವು ಸಮೃದ್ಧವಾಗಿ ಬೆಳೆಯಲು ಸಾಧ್ಯವಾಗುತ್ತೆ. ಆಮೇಲೆ ಫೀಡ್ ವಿಷಯದಲ್ಲೂ ಸಾಕಷ್ಟು ನವೀನತೆಗಳು ಬಂದಿದೆ, ನೂತನ ತಾಂತ್ರಿಕತೆಗಳು ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾನು ಹೇಳಿದೆ ಯಜಮಾನರಿಗೆ ಶೇಂಗಾ ಹಿಂಡಿ ಮತ್ತೆ ಅಕ್ಕಿ ತೌಡು ಮೆಕ್ಕೆಜೋಳದ ನುಚ್ಚನ್ನ ಹಾಕಿ ಮಾಡಬಹುದು ಅಂತ. ಈಗ ಅದನ್ನೆಲ್ಲ ಮಾಡ್ಕೊಂಡು ಕೂರಕ್ಕೆ ಟೈಮ್ ಇದ್ರೆ ಅದು ಸಿಗ್ತಾ ಇದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಪೆಲೆಟೆಡ್ ಫೀಡ್ಸ್ ಅಂತ ಬಂದಿದೆ, ಫ್ಲೋಟಿಂಗ್ ಫೀಡ್ಸ್ ಅಂತ, ಫ್ಯಾಕ್ಟರಿ ಫೀಡ್ಸ್. ಇದು ತುಂಬಾ ವರ್ಷಗಳಿಂದ ಇದೆ, ಆದ್ರೆ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಅದರದ್ದು ಇನ್ನು ಪರಿಚಯ ಹೆಚ್ಚು ಆಗಬೇಕಾಗಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಫೀಡ್ ವೇಸ್ಟೇಜ್ ಬಹಳ ಕಡಿಮೆ ಆಗುತ್ತೆ, ಇದರಲ್ಲಿ ವೇಸ್ಟ್ ಆಗೋದಿಲ್ಲ. 100% ನಿಮ್ಮ ಎದುರಿಗೇನೆ ಮೀನ್ ತಿನ್ನೋದು ಕಾಣುತ್ತದೆ. ಪ್ರತಿಯೊಂದು ಅಗಳೂ ಕೂಡ ಅಂದ್ರೆ ಅದರದ್ದು ಪೆಲೆಟ್ಸ್ ಏನ್ ಹೇಳ್ತವೆ ಅದು ರೌಂಡ್ ಶೇಪ್ ಅಲ್ಲಿ ಇರ್ತವೆ, ಬೇರೆ ಬೇರೆ ಶೇಪ್ ಅಲ್ಲಿ ಅದು ಸೈಜ್ಗಳಲ್ಲೂ ಬರ್ತದೆ. ಸಣ್ಣ ಮೀನಿಗೆ ಸಣ್ಣ ಗಾತ್ರ, ದೊಡ್ಡ ಮೀನಿಗೆ ದೊಡ್ಡ ಗಾತ್ರದ ಹರಳುಗಳನ್ನ ಮಾಡಿ ಕೊಡಲಾಗ್ತದೆ. ಅವು ಫ್ಲೋಟ್ ಆಗ್ತವೆ, ಅದು ವ್ಯಾಕ್ಯೂಮ್ ಡ್ರೈಡ್ ಇರ್ತದೆ, ನೀರಲ್ಲಿ ಹಾಕಿದ ತಕ್ಷಣ ಫ್ಲೋಟ್ ಆಗ್ತದೆ. ಆ ಫ್ಲೋಟಿಂಗ್ ಆಗುವಾಗ ಮೀನುಗಳು ಬಂದು ಹಿಡ್ಕೊಂಡು ತಿನ್ಲಿಕ್ಕೆ ಅದಕ್ಕೆ ಅನುಕೂಲ ಆಗ್ತದೆ. ಈ ರೀತಿಯ ಒಂದು ಎಸ್ಪೆಷಲಿ ಫೀಡಿಂಗ್ ಅಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸರ್, ನಿಮಗೆ ಗೊತ್ತಿರೋ ಹಂಗೆ 60-70% ಅಷ್ಟು ಕಾಸ್ಟ್ ಮೀನು ಕಲ್ಚರ್ ಅಲ್ಲಿ ಪ್ರೊಸೆಸ್ ಅಲ್ಲಿ ಅದರದೇ ಫೀಡ್ದೇ ಇರುತ್ತೆ. ಹಾಗಾಗಿ ಒಂದು ಕರೆ ಇದೆ ಸರ್, ಪ್ಲೀಸ್. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್, ಇದು ತಮ್ಮ ಹೆಸರು ಹೇಳಿ. ಜರೂರ್ ತಾಲೂಕಿನಿಂದ ನಾವು ಅಕ್ಕಡೆ ಹಳ್ಳಿ ಸರ್. ಹೇಳಿ ತಮ್ಮ ಹೆಸರು ಹೇಳಿ. ಗೋಣಿಬಸಪ್ಪ ಅಂತ ಸರ್. ಗೋಣಿಬಸಪ್ಪರ, ಕೇಳಿ ಪ್ರಶ್ನೆ ಕೇಳಿ ಸರ್. ಇದು ಮೀನುಗಾರಿಕೆ ಕೃಷಿಯನ್ನ ಯಾವ ರೀತಿ ಮಾಡ್ಬೇಕು, ಏನು ನಿಮ್ಮ ಸರ್ಕಾರದಿಂದ ಯಾವ ರೀತಿ ಏನು ಸವಲತ್ತು ಕೊಡ್ತಾರೆ ಸರ್? ಈ ಪ್ರಶ್ನೆಗೆ ನಾವು ಆಗ್ಲೇ ಮೊದಲನೇ ಒಬ್ರು ರೈತರು ಕೇಳಿದ್ರು, ಅದಕ್ಕೆ ಉತ್ತರ ಕೊಟ್ವಿ. ಆದ್ರೂ ಮತ್ತೊಮ್ಮೆ ಹೇಳೋದಾದ್ರೆ, ನಮ್ಮ ತಾಲೂಕಿನ ಮೀನುಗಾರಿಕಾ ಸಹಾಯಕ ನಿರ್ದೇಶಕರ ಕಚೇರಿಗೆ ಹೋದ್ರೆ ಮೀನು ಕೃಷಿಗೆ ಏನೇನು ಸರ್ಕಾರದ ಸವಲತ್ತುಗಳಿವೆ ಅನ್ನೋದು ಗೊತ್ತಾಗುತ್ತೆ. ದಯವಿಟ್ಟು ಈ ತರದ ಮೀನುಗಾರಿಕಾ ಸಹಾಯಕ ನಿರ್ದೇಶಕರ ಕಚೇರಿ ನಿಮ್ದು ಜಗಳೂರು ತಾಲೂಕಲ್ಲಿ ಮೀನುಗಾರಿಕಾ ಇಲಾಖೆ ಇದೆ, ಅಲ್ಲಿಗೆ ಹೋಗಿ ದಯವಿಟ್ಟು ಮಾತಾಡಿ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸರ್ಕಾರದ ಸವಲತ್ತುಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಮತ್ತೆ ಇನ್ನು ಅದಕ್ಕೆ ಇನ್ನು ಪೂರಕವಾಗಿ ತಾಂತ್ರಿಕತೆಗಳು, ಯಾವ ತಳಿ ಬಿಡಬೇಕು, ಎಷ್ಟು ಬಿಡಬೇಕು, ಎಷ್ಟು ಆಹಾರ ಕೊಡಬೇಕು, ಯಾವಾಗ ಬಿಡಬೇಕು, ಇದೆಲ್ಲ ಮಾಹಿತಿಯನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದರೂ ಸಹ ನಾವು ಕೊಡ್ತೇವೆ. ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ. ದಾವಣಗೆರೆಯಲ್ಲಿ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಅಂತ ನೀವು ಕೇಳಿರಬಹುದು, ದಯವಿಟ್ಟು ಅಲ್ಲಿಗೆ ಬನ್ನಿ, ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡಲಾಗುತ್ತೆ. ನಮಸ್ಕಾರ. ಸರ್, ಈಗ ತಾವು ಹೇಳಿದ್ರೆ ಹೊಸ ಹೊಸ ಹಾಗೆ ತಳಿಗಳು ಸಹ ಹೊಸದು ಬರ್ತಾ ಇದಾವೆ, ಬೇರೆ ಬೇರೆ ತಳಿಗಳನ್ನ ನಾವೀಗ, ಮುಂಚೆ ಆದ್ರೆ ಕಾಟ್ಲಾ ರೋಹು ಮೃಗಾಲ್, ಸಿಲ್ವರ್ ಕಾರ್ಪ್, ಕಾಮನ್ ಕಾರ್ಪ್, ಮತ್ತೆ ಗ್ರಾಸ್ ಕಾರ್ಪ್ ಅಂತ ಹೇಳ್ತಿದ್ವಿ ಸರ್. ಇವೆಲ್ಲ ಗೆಂಡೆ ಜಾತಿಯ ಮೀನುಗಳು. ಅದ್ರ ಜೊತೆಗೆ ಇವಾಗ ಪೆಂಗೇಷಿಯಸ್ ಅಂತ ಬಂದಿದೆ, ಆಮೇಲೆ ಪಾಕು ಅಂತ ಬೆಳೀತಾ ಇದಾರೆ, ಆಮೇಲೆ ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ಡ್ ತಿಲಾಪಿ ಅಂತ ಗಿಫ್ಟ್ ಅಂತ ಬಂದಿದೆ, ಅದನ್ನು ಸಹ ನಮ್ಮ ಒಳನಾಡಿನ ಮೀನುಗಾರಿಕೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗ್ತಿದೆ. ಒಂದು ಕರೆ ಇದೆ, ದಯವಿಟ್ಟು ಸರ್. ಹಲೋ, ಹಲೋ ಸರ್, ಬ್ಲಡ್ ಪ್ರದೀಪ್ ಅಂತ ಸರ್ ಮಾತಾಡ್ತಿರೋದು. ನಮಸ್ಕಾರ ಹೇಳಿ ಪ್ರದೀಪ್. ಚಿಕ್ಕಮಗಳೂರಿಂದ ಸರ್. ಚೆನ್ನಾಗಿದ್ದೀರಾ ಸರ್? ಆರಾಮಿದ್ದೀವಿ, ಹೇಳಿ. ನಮ್ಮೂರಲ್ಲಿ ಕೆರೆ, ಆಮೇಲೆ ಸ್ವಲ್ಪ ದೊಡ್ಡದೊಂದು ಚೆಕ್ ಡ್ಯಾಮ್ ಇದೆ ಸರ್. ಎಲ್ಲಿ, ಯಾವ ಊರಂದ್ರಲ್ಲ? ಚಿಕ್ಕಮಗಳೂರು, ಜಗಳೂರು ತಾಲೂಕು. ಜಗಳೂರು ತಾಲೂಕಲ್ಲ, ಕೇಳಿ ಕೇಳಿ ಪ್ರಶ್ನೆ ಕೇಳಿ. ಅದ್ರಲ್ಲಿ ಕೆರೆಗೆ ಕೆಲವು ರೈತರು ಸ್ವಲ್ಪ ಅರೆಸ್ ಕುಟ್ಕೊಂಡು ಮೀನು ಪಾನ ಎಲ್ಲ ಬಿಟ್ಟಿದ್ರು ಸರ್, ಚೆನ್ನಾಗಿ ಆಗ್ಲಿ ಅಂತಂದು. ಸರಿ, ಆ ಕೆರೆ ಎಲ್ಲ ಒಣಗೋಗ್ಬಿಟ್ಟ, ಒಣಗೋಗಿ ಹೂಳೆಲ್ಲ ಎತ್ತಿ ಅದೆಲ್ಲ ಸಮಸ್ಯೆ ಮಾಡಿ ಸ್ವಲ್ಪ ಅದು ಮೀನ್ ಬಿಟ್ಟಿದ್ರೆ ಅರೆಸ್ ಕುಟ್ಕೊಂಡು ಅವ್ರಿಗೆಲ್ಲ ಸ್ವಲ್ಪ ಅನ್ಯಾಯ ಆಗೋಗ್ಬಿಟ್ಟದ. ಅದರಿಂದ ಏನಾದ್ರು ಸರ್ಕಾರದಿಂದ ಮಾಹಿತಿ ಐತೆ ಅಂತ. ಇದನ್ನ ನಿಮ್ಮ ನಮ್ಮ ಮೀನುಗಾರಿಕಾ ನಿರ್ದೇಶಕರ ಕಚೇರಿಗೆ ಗಮನಕ್ಕೆ ತಂದಿದ್ದೀರಾ? ಅದನ್ನ ದಯವಿಟ್ಟು ಅವ್ರ ಗಮನಕ್ಕೆ ತನ್ನಿ, ಯಾಕೆಂದ್ರೆ ಅದೆಲ್ಲ ಹರಾಜು ಪ್ರಕ್ರಿಯೆಯಲ್ಲಿ ಅದೆಲ್ಲರಿಗೂ ಗೊತ್ತಿರುವಂತದೇ ಇರುತ್ತೆ. ಈ ರೀತಿ ಯಾವಾಗ ಅನಾನುಕೂಲ ಆಗಿದ್ದು, ಯಾವ ವರ್ಷ? ಮತ್ತೆ ಇಷ್ಟು ತಡವಾಗಿ ಕೇಳ್ತಿದ್ದೀರಲ್ಲ, ಯಾಕೆಂದ್ರೆ ಈ ವರ್ಷ ಅಂತೂ ಕೆರೆ ಒಣಗೋ ಪರಿಸ್ಥಿತಿ ಇಲ್ಲ, ಈ ವರ್ಷ ಸಾಕಷ್ಟು ನೀರ್ ಬಂದಿದೆ. ಇಲ್ಲ ಸರ್, ಈ ವರ್ಷ ಹೋದ ವರ್ಷ ಸ್ವಲ್ಪ ಪರವಾಗಿಲ್ಲ, ಮಳೆ ಆಗಿತ್ತು, ಈ ವರ್ಷ ಸ್ವಲ್ಪ ಚೆನ್ನಾಗಿತ್ತ. ಪ್ರದೀಪ್ ಅವರೇ, ಇದು ಹಳೆ ವಿಚಾರ, ಬಹಳ ಸಪ್ಪಾಗ್ಬಿಟ್ಟು. ಅರ್ಥ ಆಗುತ್ತೆ ನನಗೆ. ನೀವು ತಕ್ಷಣವೇ ಮೀನುಗಾರಿಕಾ ನಿರ್ದೇಶಕರ ಕಚೇರಿಗೆ, ಮೀನುಗಾರಿಕಾ ಇಲಾಖೆಗೆ ಸಂಬಂಧಪಟ್ಟವ್ರಿಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಅಂತ ಅನ್ಕೊಂತೀನಿ. ತಂದಿಲ್ಲ ಅಂದ್ರೆ ದಯವಿಟ್ಟು ತನ್ನಿ, ಮುಂದಿನ ದಿನದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇದು ಈಗ ಪ್ರಕೃತಿಯ ಇದು ವೈಪರೀತ್ಯಕ್ಕೆ ನಾವು ಯಾರೂ ಹೊಣೆಗಾರನ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಈಗ ಕೆರೆಯಲ್ಲಿ ಇದ್ದಂತ ನೀರು ಇರುತ್ತೆ ಅಂತೇಳಿ ನಂಬಿಕೊಂಡು ಮೀನು ಮರಿ ಬಿಟ್ಟಿರ್ತೇವೆ. ದುರಾದೃಷ್ಟವಶಾತ್ ಮಳೆ ಕಡಿಮೆ ಆಗಿ ನೀರು ಒಣಗದಾಗ ನಾವು ಇದು ದೈವ ನಿಯಮ ಅಂತೇಳಿ ಒಪ್ಕೊಳ್ಬೇಕಾಗತ್ತೆ. ಆದ್ರೆ ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಅವಕಾಶ ಇರುತ್ತೆ, ಇದರಲ್ಲಿ ಇನ್ಶೂರೆನ್ಸ್ ಸಹಾಯ ಬರುತ್ತೆ. ದಯವಿಟ್ಟು ಇನ್ಶೂರೆನ್ಸ್ ಬಗ್ಗೆ ಒಂದು ಗಮನ ಇರಲಿ, ಆ ಮಾಹಿತಿಯನ್ನು ಒಂಚೂರು ತಡೆ ದಯವಿಟ್ಟು ತಗೊಳ್ಳಿ. ಅದಕ್ಕೆ ಅವ್ರಿಗೆ ಇನ್ಶೂರೆನ್ಸ್ ವಿಚಾರ ಹೇಳ್ಬೋದು ಅಂತ ಅವ್ರಿಗೆ ಪಾಪ ಮೀನ್ ಬಿಟ್ಟವ್ರಿಗೆ. ಖಂಡಿತ, ನೀವು ಇನ್ಶೂರೆನ್ಸ್ ಏಜೆನ್ಸಿ ಇರುತ್ತಲ್ಲ, ಈಗ LIC ಇರ್ಬೋದು ಅಥವಾ ಬೇರೆ ಬೇರೆ ಈಗ ತುಂಬಾ ಏಜೆನ್ಸಿಗಳಿದೆ, ಪ್ರೈವೇಟ್ ಇನ್ಶೂರೆನ್ಸ್ ಏಜೆನ್ಸಿ, ಬಟ್ ನಂಬಿಕಸ್ಥ ಏಜೆನ್ಸಿಗಳನ್ನ ಗಮನದಲ್ಲಿಟ್ಕೊಳ್ಳಿ. ಒಮ್ಮೆ ಮೀನುಗಾರಿಕೆ ಇಲಾಖೆಗೆ ಭೇಟಿ ಕೊಟ್ಟು ಅವರೊಂದು ಲಿಸ್ಟ್ ಮಾಡಿದ್ದಾರೆ ಯಾವ್ಯಾವ ಇನ್ಶೂರೆನ್ಸ್ ಏಜೆನ್ಸಿಯನ್ನ ನೀವು ಅಪ್ರೋಚ್ ಮಾಡಬೇಕು ಅಥವಾ ಅವ್ರ ಜೊತೆ ಬಿಸ್ನೆಸ್ ಮಾಡಬಹುದು ಅನ್ನೋದು, ಅಂತ ಏಜೆನ್ಸಿಗಳ ಜೊತೆಗೆ ಮಾತ್ರ ನೀವು ಇನ್ಶೂರೆನ್ಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳಿ. ಓಕೆ ಸರ್, ಓಕೆ ಸರ್, ತಳ ಬಹಳ ಖುಷಿ ಇದೆ. ಇಲ್ಲಿ ಬಂದ್ರೆ ನೀವು ಕಾಂಟ್ಯಾಕ್ಟ್ ಆಗ್ತೀರಾ ಸರ್? ಖಂಡಿತ, ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ, ಒಳ್ಳೇದು ಪ್ರದೀಪ್. ಸರಿ, ಇಂಥ ಒಂದು ಸಮಸ್ಯೆಗಳು ಇರ್ತವೆ, ಯಾಕಂದ್ರೆ ಅದು ನೈಸರ್ಗಿಕವಾಗಿ ಆಗಿರೋಂಥದ್ದು, ಪ್ರಕೃತಿ ವಿಕೋಪಕ್ಕೆ ಯಾರು ಏನ್ ಮಾಡೋಕ್ಕಾಗಲ್ಲ. ಹಾಗಾಗಿ ತಾವು ಹೇಳ್ದಂಗೆ ವಿಮೆ ಮಾಡಿಸಿದ್ರೆ ಬಹಳ ಅನುಕೂಲ ಆಗುತ್ತೆ. ವಿಮೆ ಬಗ್ಗೆ ನಮಗೆ ಒಂದ್ ಸ್ವಲ್ಪ ಇನ್ನಷ್ಟು ತಿಳುವಳಿಕೆ ಬರಬೇಕು. ಮೀನು ಕೃಷಿಯಲ್ಲಿ ಈಗ ವಿಮೆ ಜಾಗೃತವಾಗಿದೆ ಸರ್. ನಾವು ಕೆಲವು ಸಕ್ರಿಯವಾಗಿರುವ ವಿಮಾ ಏಜೆನ್ಸಿಗಳೇನಿದೆ ಅವರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇದೆ. ಅಂತವ್ರನ್ನ ನಾವು ಒಂದು ಮುಂಚೂಣಿಗೆ ತರ್ತೇವೆ, ಹೇಳ್ತೇವೆ. ಮುಂಬರುವಂತ ತರಬೇತಿ ಕಾರ್ಯಕ್ರಮಗಳು ಆ ಸಂದರ್ಭದಲ್ಲಿ ವಿಮಾ ಏಜೆಂಟರ್ನ ಅಥವಾ ಆಫೀಸರ್ಗಳನ್ನ ಕರೆದು ರೈತರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಅವಶ್ಯಕತೆ ಇರುತ್ತದೆ ಸರ್. ಈಗ ಅದು ಈಗ ಕೆರೆ ಒಂದು ಇಂಥ ಕೆರೆಯಲ್ಲಿ ಮೀನು ಸಾಕಾಣಿಕೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಸಾಮಾನ್ಯವಾಗಿ ಇಲಾಖೆಯವರ ಜವಾಬ್ದಾರಿ ಇರ್ತದೆ, ಅಂದ್ರೆ ಅವ್ರ ಅರಾಜು ಹಾಕಿರ್ತಾರೆ. ಅವರು ಅಂದ್ರೆ ಯಾರು ಅರಾಜು ತಗೊಂಡಿರ್ತಾರಲ್ಲ, ಟೆಂಡರ್ ಕೂಗಿರ್ತಾರಲ್ಲ, ಅವರೇ ಇನ್ಶೂರೆನ್ಸ್ ಮಾಡಿಸಬೇಕಾಗುತ್ತಾ ಅಥವಾ ಇಲಾಖೆಯಿಂದ ಮಾಡಿಸಿರ್ತಾರ? ಯಾರು ತಗೊಂಡಿರ್ತಾರೆ ಅವ್ರು ಮಾಡಿಸ್ಕೋಬೇಕಾಗುತ್ತೆ. ಟೆಂಡರ್ ಯಾರು ತಗೊಳ್ತಾರೆ, ಯಾರಿಗೆ ಅವ್ರಿಗೆ ಗ್ರಾಂಟ್ ಆಗಿರುತ್ತೆ ಅವ್ರು ಮಾಡಿಸ್ಕೋಬೇಕಾಗುತ್ತೆ. ಈಗ ನಮ್ಮ ರೈತ ಬಾಂಧವರು ಯಾರಾದರೂ ಹೊಸದಾಗಿ ನಾನು ಒಂದು ಮೀನು ಕೃಷಿ ಮಾಡಬೇಕು ಅಂತ ಅನ್ನೋರಿಗೆ ಏನು ಒಂದು ಸಲಹೆಗಳನ್ನು ಹೇಳ್ತೀರಿ ಸರ್? ಮುಖ್ಯವಾಗಿ ಕೃಷಿಗೆ ತುಂಬಾ ಉಪಯುಕ್ತವಾಗಿರೋ ಭೂಮಿನ ನಾವು ಮೀನು ಕೃಷಿಗೆ ಬಳಸಿ ಅಂತ ಹೇಳಲ್ಲ. ಕೃಷಿಗೆ ಅನುಪಯುಕ್ತವಾಗಿರುವಂತ ಕೆಲವು ಭೂಮಿಗಳಿರ್ತಾವ ನಮ್ಮ ಕೆಲವು ಸಂದರ್ಭದಲ್ಲಿ, ಒಂದೆಲ್ಲೋ ಮೂಲೆಯಲ್ಲಿಯೋ ಅಂತ ಜಾಗಗಳನ್ನ ನಾವು ಬೇಕಾದ್ರೆ ತಗೋಬಹುದು. ಆದ್ರೆ ಇವಾಗ ತುಂಬಾ ಮುಂದುವರೆದಂತೆ ಈಗ ಪಂಪ್ ಸೆಟ್ಸ್ ಎಲ್ಲ ಚೆನ್ನಾಗಿ ಬಂದಿರೋದ್ರಿಂದ ನೀರ್ ಹಾಕ್ಲಿಕ್ಕೂ ಪಂಪ್ ಯೂಸ್ ಮಾಡಬಹುದು, ನೀರ್ ತೆಗಿಲಿಕ್ಕೂ ಪಂಪ್ ಯೂಸ್ ಮಾಡಬಹುದು ಅಂತ ಸಂದರ್ಭದಲ್ಲಿ. ಹಂಗಾಗಿ ನಾವು ತುಂಬಾ ಐಡಿಯಲ್ ಜಮೀನನ್ನೇ ಹುಡುಕೊಂಡು ಕೂರ್ಬೇಕಾಗಿಲ್ಲ ಮೀನ್ ಕೃಷಿ ಮಾಡ್ಲಿಕ್ಕೆ. ಆದ್ರೆ ಕೃಷಿ ಅನ್ನೋದು ಭೂಮಿ ಆಧಾರಿತ ಆಹಾರ ಉತ್ಪಾದನೆ ತುಂಬಾ ಅಡ್ವಾನ್ಸ್ಡ್ ಮಟ್ಟದಲ್ಲಿ ಇರೋದ್ರಿಂದ ಅದಕ್ಕೆ ಆದ್ಯತೆ ಕೊಡಬೇಕಾಗತ್ತೆ. ಆದ್ರೆ ನಮಗೆ ಮೀನು ಕೃಷಿ ಬಗ್ಗೆ ವಿಶೇಷವಾದಂತ ಒಲುಮೆ ಇದೆ ಅಂತ ಹೇಳಿದ್ರೆ, ಅಥವಾ ನಾನೊಬ್ಬ ಮೀನುಗಾರಿಕಾ ತಜ್ಞನಾಗಿ ಹೇಳೋದಾದ್ರೆ, ಪ್ರತಿಯೊಬ್ಬ ರೈತರ ಹೊಲದಲ್ಲಿ ಒಬ್ಬ ರೈತ ಒಂದು ಕೊಳ ಅಂತೇಳಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಸರ್. ಎ ಪಾಂಡ್ ಎ ಫಾರ್ಮರ್ ಅಂತ ಪ್ರತಿಯೊಬ್ಬನ ಹತ್ರ ಒಂದು ಸಣ್ಣದೊಂದು ಕೊಳ ಇರಬೇಕು. ಅದರಲ್ಲಿ ನೀರು, ಮಳೆ ನೀರಾಗ್ಲಿ ಅಥವಾ ಕೆರೆ ನೀರು, ಯಾವುದೋ ಒಂದು ನೈಸರ್ಗಿಕವಾಗಿ ಸಿಗುವ ನೀರಿನ ಸೆಲೆಯನ್ನ ನಾವು ಸಂಗ್ರಹ ಮಾಡ್ಕೋಬೇಕು. ಆ ಸಂಗ್ರಹವಾದಂತ ನೀರನ್ನ ನಾವು ಅದರ ಮೌಲ್ಯವನ್ನ ಜಾಸ್ತಿ ಮಾಡಬೇಕು. ಅಂದ್ರೆ ನೀರಿನ ಬಳಕೆಯನ್ನ ಹೆಚ್ಚೆಚ್ಚು ಮಾಡ್ತಾ ಹೋಗ್ಬೇಕು. ಅಂದ್ರೆ ಆದಾಯವನ್ನ ನೀರಿನ ಮುಖಾಂತರ ತೆಗಿಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಸೊ ಈ ನಿಟ್ಟಿನಲ್ಲಿ ನಮ್ಮ ಬಯಲುಸೀಮೆ ರೈತರಿಗೆ ಇದೊಂದು ಒಳ್ಳೆಯ ಅವಕಾಶನೂ ಕೂಡ ಇದೆ ಸರ್. ಇತ್ತೀಚಿನ ದಿನಗಳಲ್ಲಿ ಇಲಾಖೆಯ ಯೋಜನೆಗಳು ಸಹ ತುಂಬಾ ಬಹಳ ಸಹಾಯವನ್ನು ಮಾಡುತ್ತಿದ್ದಾವೆ. ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ರೈತರಿಗೆ ಮಾಹಿತಿಯನ್ನ ಇಲಾಖೆಗಳು ಅನೇಕ ರೂಪದಲ್ಲಿ ಕೊಡ್ತಾ ಇದಾವೆ, ಅಡ್ವರ್ಟೈಸ್ಮೆಂಟ್ ಗಳ ರೂಪದಲ್ಲಿ ಇರಬಹುದು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು ಹೇಳಿ. ತಿಪ್ಪೇಸ್ವಾಮಿ ಅಂತ, ಜಳಕರ ತಾಲೂಕಿಂದ. ತಿಪ್ಪೇಸ್ವಾಮಿ ಅವರು, ಕೇಳ್ರಿ ಪ್ರಶ್ನೆ ಕೇಳಿ. ದೇವರಾಜ್ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್. ಹಲೋ, ಕೇಳಿ, ಮಾತಾಡಿ. ಕೇಳಿಸ್ತೇನೆ ಸರ್. ನಮ್ದು ಸಿಮೆಂಟ್ ತೊಟ್ಟಿ ಇದೆ, ಅದರಲ್ಲಿ ನಾವು ಮೀನು ಸಾಕಾಣಿಕೆ ಮಾಡಬಹುದಾ ಸರ್? ಎಷ್ಟು ದೊಡ್ಡದಿದೆ? 30 ಉದ್ದ, 20 ಅಗಲ ಇದೆ ಸರ್. ಅದನ್ನ ಬೇರೆ ಪರ್ಪಸ್ ಬಳಸ್ತಾ ಇದ್ರಾ, ಬೇರೆ ಉದ್ದೇಶಕ್ಕೆ? ಅದೇ ನೀರ್ ಕಟ್ತೀವಿ ಸರ್ ಬೆಳೆಗಳಿಗೆ. ಬಳಸಬಹುದು, ಆದ್ರೆ ಎಲ್ಲಾ ಮೀನ್ ತಳಿಗಳು ಅದ್ರಲ್ಲಿ ಬೆಳೆಯಲ್ಲ. ರೋಹು ಅಥವಾ ಕಾಟ್ಲಾ ಜಾತಿಯ ಮೀನ್ ತಳಿಗಳನ್ನ ಅದ್ರಲ್ಲಿ ಬಿಡಬಹುದು. ತುಂಬಾ ಜಾಸ್ತಿ ಸಂಖ್ಯೆಯಲ್ಲಿ ಬಿಡಬೇಡಿ. ಅಂದ್ರೆ ಇದು ನಿಮ್ಮ ತೊಟ್ಟಿ ನೇರವಾಗಿ ಮೀನು ಕೃಷಿಗೆ ಮಾಡಿಲ್ದೇ ಇರೋದ್ರಿಂದ ಪದೇ ಪದೇ ನೀವು ನೀರನ್ನ ತೆಗೆಯೋದು ಹಾಕೋದು ಮಾಡ್ತಾನೆ ಇರ್ತಿರಲ್ಲ, ಮೀನುಗಳು ಉತ್ಕೃಷ್ಟವಾಗಿ ಇಂಥ ಸಂದರ್ಭದಲ್ಲಿ ಬೆಳೆಯಲ್ಲ. ಆದ್ರೆ ನೀವು ಒಂದು ಸ್ವಲ್ಪ ಮಟ್ಟಿಗೆ ಅಂದ್ರೆ ಸಬ್ಸಿಡಿಯರಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಇಂಥ ಸಂದರ್ಭದಲ್ಲಿ. ನಿಮ್ಮ ಉದ್ದೇಶ ನೇರವಾಗಿ ಮೀನು ಕೃಷಿ ಮಾಡೋದಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಮೀನು ಕೃಷಿನ ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು ಈ ಸಿಮೆಂಟ್ ತೊಟ್ಟುಗಳಲ್ಲಿ ಮಾಡ್ಲಿಕ್ಕಾಗತ್ತೆ. ನನ್ನ ಅನುಭವದಲ್ಲಿ ಸಿಮೆಂಟ್ ತೊಟ್ಟುಗಳಲ್ಲಿ ಉತ್ಕೃಷ್ಟವಾಗಿ ಬೆಳವಣಿಗೆ ಇರೋದಿಲ್ಲ. ಆದರೆ ನೀವು ಬಿಟ್ಟಂತ ಮೀನುಗಳಿಗೆ ಒಳ್ಳೆ ಆಹಾರ ಕೊಟ್ಟರೆ, ಅಂದ್ರೆ ಈಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ನೀವು ಮೊದಲಿಗೆ ಒಂದು ಪ್ರಶ್ನೆಗೆ ನಾನು ಉತ್ತರ ಹೇಳಿದಾಗ ಪೆಲೆಟೆಡ್ ಫೀಡ್ಸ್ ಅಂತ ಹೇಳ್ತೀವಿ, ತೇಲುವ ಆಹಾರ, ಇಂಥದನ್ನ ಕೊಟ್ಟರೆ